ಅಣ್ಣಾ ಹಜಾರೆ ಅಂತ ನಾವು ಕೇಳಿದೀವಿ. ಅವರು ಬಹಳ ಒಂದು ಒಳ್ಳೆಯ ಪ್ರಯೋಗವನ್ನು ಮಾಡಿದ್ದಾರೆ. 1972-73 ಎಲ್ಲ ಇಡೀ ದೇಶದಲ್ಲಿ ಒಂದು ಬರಗಾಲ ಒಂದು ಇತ್ತು. ಸೊ ಬರಗಾಲ ಬಿದ್ದಾಗ ಏನ್ ಮಾಡ್ತಾರೆ ನಮ್ಮ ಸರ್ಕಾರದವರು, ಎಲ್ಲ ಜನಗಳಿಗೆ ಕೆಲಸ ಕೊಡುವ ಸಲುವಾಗಿ ಒಂದು NREG ಒಂದು ಸ್ಕೀಮ್ ಅಂತ ಮಾಡ್ತಾರೆ. ರೈತರಿಗೆ ಅಥವಾ ಬಡಜನಕ್ಕೆ ಒಂದು ಕೆಲಸನಾಗಿರ್ಬೇಕು, ಅದರಿಂದ ಒಂದು ಉಪಯೋಗನಾಗಿರ್ಬೇಕು ಅಂತ ಒಂದು ಪ್ರೋಗ್ರಾಮ್ ನಲ್ಲಿ ಮಹಾರಾಷ್ಟ ಸರ್ಕಾರದವರು ಸಾಯಿಲ್ ಕನ್ಸರ್ವೇಷನ್ ವರ್ಕ್ಸ್ ಒಂದು ತಗೊಂತಾರೆ. ಅಲ್ಲಿ ಅಹಮದ್ ನಗರ ಜಿಲ್ಲೆ ಪಾರ್ನೇರ್ ತಾಲೂಕ್ ರಾಲೇಗಾಂವ್ ಸಿದ್ದಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇವರಿಬ್ರು ಸೇರಿ ಅಲ್ಲಿ ಒಂದು ನಾಲಾ ಬಂಡ್, ಆಮೇಲೆ ಈ ತರ ಸಾಯಿಲ್ ಕನ್ಸರ್ವೇಷನ್ ಕೆಲಸಗಳು, ಪರ್ಕೊಲೇಷನ್ ಟ್ಯಾಂಕ್, ನಾಲಾ ಬಂಡ್, ಕಾಂಟೂರ್ ಬಂಡ್ ಇಂಥವೆಲ್ಲ ಕೆಲಸಗಳು ತಗೊಂಡಿರ್ತಾರೆ. ಸೊ ಅವೆಲ್ಲ ಏನಾಗ್ತವೆ ಅಂದ್ರೆ ಒಂದು ವರ್ಷ ಆದ್ಮೇಲೆ ಎಫೆಕ್ಟ್ ಏನು ಇರೋದಿಲ್ಲ, ಅವೆಲ್ಲ ಲೀಕ್ ಆಗ್ತಿರ್ತಾವ, ಅವು ಸರಿಯಾಗಿ ಮಾಡಿರೋದಲ್ಲ ಅವರು. ಸೊ ಇವರು ಅಣ್ಣಾ ಹಜಾರೆ ಅವರು ಅಲ್ಲಿ ಒಂದು ರಾಲೇಗಾಂವ್ ಸಿದ್ದಿ ಇದೆಯಲ್ಲ, ನಮ್ಮ ರಾಯಚೂರಿಗಿಂತ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಅದು, less than 600 mm ಮಳೆ ಬೀಳುವಂತ ಒಂದು ಪ್ರದೇಶ. ಇವರು ಮೊದಲು ಸೈನ್ಯದಲ್ಲಿದ್ರು, ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡುವಾಗ ಅವ್ರಿಗೆ ಒಂದು ತಲೆಗೆ ಒಂದು ಬುಲೆಟ್ ಬೀಳ್ತದೆ. ಅವರು ಚಿತ್ರ ನೋಡಿದ್ರೆಲ್ಲ ನೀವು ನೋಡಬಹುದು, ಅವ್ರ ತಲೆಗೆ ಒಂದು ಬುಲೆಟ್ ಇಂಜುರಿ ಇದೆ. ಅವರು ಏನ್ ಬಹಳ ಅವ್ರಿಗೆ ಬಹಳ ಬೇಜಾರಾಗಿಬಿಡ್ತದೆ. ಅವರು ಹಳ್ಳಿಗೆ ಬಂದಾಗೆಲ್ಲ ಅವ್ರ ಊರಲ್ಲಿ ಬಡತನ ನೋಡಿ, ಅವ್ರಿಗೆ ಈ ಜನಗಳ ಒಂದು ಪರಿಸ್ಥಿತಿ ನೋಡ್ರಿ, ಬಹಳ ಬೇಜಾರಾಗಿ ಒಂದ್ಸರಿ ಅವರು ಸುಯಿಸೈಡ್ ಮಾಡ್ಕೊಳಕ್ ಹೋಗ್ತಾರೆ, ಯೋಚನೆ ಮಾಡಿರ್ತಾರೆ. ಸೊ ಅದೇ ಟೈಮ್ನಾಗ ಅವರೊಂದು ರೈಲ್ವೆ ಸ್ಟೇಷನ್ಗೆ ಒಂದು ಸ್ವಾಮಿ ವಿವೇಕಾನಂದ ಅವ್ರ ಬುಕ್ ನೋಡಿ ಅದನ್ನೆಲ್ಲ ಓದಿ ಅವರು ಒಂದು ಮನ ಪರಿವರ್ತನೆ ಆಗಿ, ನಾನು ಏನಾದರೂ ಒಂದು ಈ ನಮ್ಮ ಜನಗಳಿಗೆ ಸಹಾಯ ಮಾಡಬೇಕು, ಒಂದೇನಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆ ಟೈಮ್ನಲ್ಲಿ ಕಿತ್ತು ತಿನ್ನುವಂತ ಬಡತನ, ಆಮೇಲೆ ಅಲ್ಲೆಲ್ಲ ಬರೀ ಈ ಬಟ್ಟಿ ಸರಾಯ ಅಂತಾರಲ್ಲ, ಕೆಲಸ ಇಲ್ಲದೆ ಏನ್ ಮಾಡ್ತಾರೆ ಜನಗಳು, ಬಟ್ಟಿ ಸರಾಯ ಮಾಡೋದು, ಆಮೇಲೆ ಅಲ್ಲಿ ಕೆಲಸ ಇಲ್ಲದೆ ಬೇರೆ ಕಡೆಗೆ ಹೋಗೋದು, ಕೆಲಸದ ಸಲುವಾಗಿ ಒಂದೂರಿಂದ ಇನ್ನೊಂದೂರಿಗೆ ಕೆಲಸ ಹುಡುಕಿಕೊಂಡು ಹೋಗೋದು, ಆ ತರ ಒಂದು ಅರೇಂಜ್ಮೆಂಟ್ ಇರ್ತದೆ. ಇವರು ತಮ್ಮ ಮಿಲಿಟರಿ ಸೇವೆ ಮುಗಿಸಿ ಬಂದ ಮೇಲೆ 1975 ಅಲ್ಲಿ ಅವ್ರು ಏನ್ ಮಾಡ್ತಾರ, ಅವರೊಂದು ಎಲ್ಲ ಈ ಊರಿನ ಜನಗಳು ಕರೆಸಿ ಒಂದು ಮೀಟಿಂಗ್ ಮಾಡ್ತಾರೆ, ಊರಿನಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ, ಒಂದು ಗ್ರಾಮ ಸಭೆ ಅಂತೀವಲ್ಲ, ಸಭೆ ಸೇರಿಸಿ ಅವರೇನ್ ಮಾಡ್ತಾರಂದ್ರೆ ಅಲ್ಲಿ ಒಂದು ಒಳ್ಳೆ ಒಂದು ನೀರಿನ ಅಂತರ್ಜಲದ ಮಟ್ಟ ಒಂದು ಹೆಚ್ಚಿಗೆ ಮಾಡಿರೋಂಥದ್ದೊಂದು ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಮಾಡಿರ್ತಾರೆ. ಯಾರನ್ನ ವಿಲಾಸರಾವ್ ಸಾಲಂಕೆ ಅಂತ, ಸಾಸ್ವಾಡ ಗ್ರಾಮ ಅದು, ಪೂನಾದ ಹತ್ರ ಒಂದು ಗ್ರಾಮದಲ್ಲಿ ಒಂದು ಒಳ್ಳೆ ಕೆಲಸ ಆಗಿರೋದು ಅವ್ರಿಗೆ ಗೊತ್ತಾಗಿರ್ತದೆ. ಅವ್ರೇನ್ ಮಾಡ್ತಾರೆ, ಎಲ್ಲ ತಮ್ಮ ಹಳ್ಳಿ ಜನಗಳು ಸೇರಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ಕೊಂಡ್ಬರ್ತಾರೆ. ಸೊ ಅದರದೊಂದು ನೋಡಿ ರೈತರಿಗೆಲ್ಲ ಇಂಪ್ರೆಸ್ ಆಗಿ ಅವರೆಲ್ಲ ಅವರು ಅದೇ ರೀತಿ ಫಾಲೋ ಮಾಡೋಕ್ಕೆಲ್ಲ ಒಪ್ತಾರೆ. ಒಪ್ಪಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರು ಈ ಸಾಯಿಲ್ ಕನ್ಸರ್ವೇಷನ್ ಡೈರೆಕ್ಟರ್ ನಿರ್ದೇಶಕರಂತ ಏನಂತೀವಲ್ಲ, ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಒಂದು ಕನ್ವಿನ್ಸ್ ಮಾಡ್ತಾರೆ, ನಾವೆಲ್ಲ ನಮ್ಮ 3 ಜನದ ಒಂದು ಸಹಕಾರ ಕೊಡಿಸ್ತೀವಿ ನಿಮಗೆ, ನಮಗೆ ಗೈಡ್ ಮಾಡ್ರಿ, ಈ ಒಂದು ಒಳ್ಳೆ ಈ ನೀರು ಸಂಗ್ರಹಣೆ ಮಾಡುವಂತ ಒಂದು ವ್ಯವಸ್ಥೆಗೆ ನಮಗೆ ಒಂದು ನಮಗೆ ಸಹಾಯ ಮಾಡ್ರಿ, ನಮಗೆ ಗೈಡ್ ಮಾಡ್ರಿ ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಂತಾರ. ಫಸ್ಟ್ ಅವ್ರು ಏನ್ ಮಾಡ್ತಾರ, ಈ ಬರಗಾಲದಾಗ ಏನ್ ಅವ್ರು ಮಾಡಿರ್ತಾರಲ್ಲ ಆ ಕೆಲಸಗಳು ರಿಪೇರಿ ಮಾಡ್ತಾರ, ಅವನು ಅವ್ ಏನು ಸೋರ್ತಾ ಇರ್ತಾವಲ್ಲ ಅದನ್ನ ರಿಪೇರಿ ಮಾಡ್ತಾರ. ರಿಪೇರಿ ಮಾಡಿ ಆಮೇಲೆ ಇನ್ನೊಂದು ಹೊಸ ಪ್ರೋಗ್ರಾಮ್ಸ್ ತಗೊಂತಾರ, ಗಲ್ಲಿ ಪ್ಲಗ್ಗಿಂಗ್, ಲೂಸ್ ಬೋಲ್ಡರ್ ಸ್ಟ್ರಕ್ಚರ್ಸ್, ಗ್ಯಾಬಿಯನ್ ಸ್ಟ್ರಕ್ಚರ್ಸ್, ನಾಲಾ ಬಂಡಿಂಗ್, ಸಿಮೆಂಟ್ ಚೆಕ್ ಡ್ಯಾಮ್ಸ್, ಮಾಡಿಫೈಡ್ ಗ್ಯಾಬಿಯನ್ ಸ್ಟ್ರಕ್ಚರ್ಸ್, ಈ ತರ ಎಲ್ಲ ಇವೆಲ್ಲ ಸ್ಟ್ರಕ್ಚರ್ಸ್ ಇವ್ರದೊಂದು ಈ ಡೈರೆಕ್ಟರ್ ಒಂದು ನಿರ್ದೇಶಕರ ಒಂದು ಗೈಡೆನ್ಸ್ ಮೇಲೆ ಇವರೆಲ್ಲ ಹೊಸ ಕೆಲಸಗಳನ್ನು ಮಾಡ್ತಾರೆ ರೈತರೆಲ್ಲ ಸೇರಿಸ್ಕೊಂಡು. ಫಸ್ಟ್ ಅವ್ರು ಏನ್ ಮಾಡ್ತಾರಂದ್ರೆ, ಈ ಊರಿನ ಜನಗಳಲ್ಲಿ ನಂಬಿಕೆ ಬರಬೇಕಂದ್ರೆ ಅವರು ಒಂದು ಫಸ್ಟ್ ಒಂದು ದೇವಸ್ಥಾನ ಕಟ್ತಾರೆ. ಈ ಇದು ಏನೈತಲ್ಲ ಸಿಮೆಂಟ್ ಚೆಕ್ ಡ್ಯಾಮ್ಸ್, ಇದು ಬಹಳ ಕಾಸ್ಟ್ಲಿ, ಹೈ ಕಾಸ್ಟ್ ಇರೋದ್ರಿಂದ ಒಂದು ಕಡಿಮೆ ವೆಚ್ಚದಲ್ಲಿ ಮಾಡಿಫೈಡ್ ಗ್ಯಾಬಿಯನ್ ಸ್ಟ್ರಕ್ಚರ್ಸ್ ಅಂತ ಮಾಡ್ತಾರೆ ಈ ನೀರು ನಿಲ್ಸ ಸಲುವಾಗಿ. ಸೊ ಯಾವಾಗ ಇವೆಲ್ಲ ಕೆಲಸಗಳಾಯ್ತು ನೀರಿನ ಮಟ್ಟ ಹೆಚ್ಚಾಗ್ತದೆ, ನೀವಲ್ಲಿ ಹೋದ ನೋಡಬಹುದು, ನಾವು ಜನವರಿ ತಿಂಗಳಲ್ಲಿ ಹೋಗಿ ಅಲ್ಲಿ ನೋಡಿವಿ. ಜನವರಿ ಅಂದ್ರೆ ಆಲ್ಮೋಸ್ಟ್ ಅಲ್ಲೇ ಮಳೆಗಾಲ ಎಲ್ಲ ಹೋಗಿರ್ತದೆ, ಮಳೆಗಾಲ ಹೋದ್ರೆ ನೀವು ಬಾವಿಯಲ್ಲಿ ನೀರು ನೋಡಬಹುದು, ನೀವು ಓಪನ್ ಎಲ್ಲ ಮೇಲೆ ಇರ್ತದೆ, ಒಂದು 2-3 ಅಡಿಗೆ ನೀರು ಸಿಗ್ತದೆ ಅಲ್ಲಿ. ಸೊ ಈ ನೀರೇನು ಚೆನ್ನಾಗಿ ಸಿಗೋದ್ರಿಂದ ಅವ್ರು ಏನ್ ಮಾಡ್ತಾರ, 2 ಬೆಳೆ ಬೆಳೆಯಕ್ಕೆ ಶುರು ಮಾಡ್ತಾರೆ, ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡ್ತಾರ. ಅಲ್ಲಿ ಉಳ್ಳಾಗಡ್ಡಿ ಬೆಳೆದು ಗಲ್ಫ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಈಗ. ಆಮೇಲೆ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗ್ತದೆ ಅಲ್ಲಿ ರೈತರದೆಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ, ಇದು ಅಲ್ದೇನೆ ಈ ಒಂದು ಸ್ಕೂಲ್ ಅಲ್ಲಿ ಕಟ್ಟಿದ್ದಾರೆ ಅಣ್ಣಾ ಹಜಾರೆ ಅವರು, ಅಲ್ಲೆಲ್ಲ ಹಾಸ್ಟೆಲ್ ವ್ಯವಸ್ಥೆ ಇದೆ. ಆಮೇಲೆ ಫಸ್ಟ್ ಅವ್ರು ಮಾಡಿದ್ದು ಕ್ರೆಡಿಟ್ ಸೊಸೈಟೀಸ್, ಬ್ಯಾಂಕು ಅವೆಲ್ಲ ತಂದ್ರು. ಸೊ ಅದರಿಂದ ಏನಾಗ್ತದೆ ಅಂದ್ರೆ, ರೈತರು ಹೆಚ್ಚಿನ ಬಡ್ಡಿ ಕೊಟ್ಟು ಸಾಲ ತಂದು ನ್ಯಾಷನಲೈಸ್ ಬ್ಯಾಂಕ್ಗಳು ಓಪನ್ ಮಾಡಿದ್ರು. ಆಮೇಲೆ ಅವ್ರದೊಂದು ಪಂಚಸೂತ್ರ ಇದೆ, ಹಳ್ಳಿ ಜನಗಳು ಉದ್ದಾರ ಆಗ್ಬೇಕಂದ್ರೆ ಅವ್ರದೊಂದು 5 ಸೂತ್ರ ಫಾಲೋ ಮಾಡ್ತಾರೆ. ಸರಾಯಿ ನಿಷೇಧ. ಆ ಊರಿನಲ್ಲಿ ಯಾರೂ ಸರಾಯಿ ಮಾರೋದಿಲ್ಲ, ಸರಾಯಿ ಒಂದು ಕುಡಿಯುವಂಥ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್, ಸಂತಾನ ಹರಣ ಚಿಕಿತ್ಸೆ ಅಂತೀವಲ್ಲ, ಕಂಪಲ್ಸರಿ ಎಲ್ಲರೂ ಎರಡು ಮಕ್ಕಳಾಗೋದಕ್ಕೆ ಅದನ್ನ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಬೇಕು. ಆಮೇಲೆ ದನಗಳ ಮೇಯಿಸೋದಿಲ್ಲ, ನೀವು ಹೊರಗಡೆ ಬಿಟ್ಟು ದನಗಳು ಮೇಯಿಸುವಂಥ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ದನಗಳಿಗೆ ಮೇವು ಬೇಕಂದರೆ ನೀವು ಕೊಯ್ಬೇಕು, ಕೊಯ್ದು ತಂದು ಹಾಕಬೇಕು. ಏನಂದರೆ ಅವರೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ, ನೀವು ದನಗಳು ಬಿಟ್ಟರೆ ಹುಲ್ಲೆಲ್ಲ ಕಿತ್ತೋಗಿ ಅದು ನೀರು ಇಂಗುವಕ್ಕೆ ಸಹಾಯವಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ಹುಲ್ಲಿದ್ರೆ ಒಂದು ನೀರು ಚೆನ್ನಾಗಿ ಇಂಗ್ತತೆ ಅಂತ ಹೇಳಿದ್ರು, ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ಅವರು. ಈ ಬಾಲ್ಡ್ ಬೊಕ್ಕ ತಲೆ ಇದ್ದವ್ರ ಮೇಲೆ ಕೊಬ್ಬರಿ ಎಣ್ಣೆ ಸುರಿರಿ, ಆಮೇಲೆ ಕೂದಲು ಇದ್ದವ್ರ ಮೇಲೆ ಸುರಿರಿ, ಎಷ್ಟು ವ್ಯತ್ಯಾಸ ನೋಡ್ಬೋದು ಅಂತ ಅದನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಆಮೇಲೆ ಮರಗಳನ್ನು ಕಡಿಯುವುದು ನಿಷೇಧ, ಬ್ಯಾನ್ ಆನ್ ಟ್ರೀ ಕಟಿಂಗ್. ಆಮೇಲೆ ಇನ್ನೊಂದು ಐದನೇ ಸೂತ್ರ ಅಂದರೆ ಶ್ರಮದಾನ, ಎಲ್ಲರೂ ವಾರದಲ್ಲಿ ಒಂದು ಎರಡು ದಿನ ಫ್ರೀ ಲೇಬರ್, ಉಳಿದ ಐದು ದಿನ ಅವರು ಸಂಬಳ ಕೊಟ್ಟರೆ ಎರಡು ದಿನ ವಿತೌಟ್ ಸ್ಯಾಲ್ರಿ ನಾವು ಶ್ರಮದಾನ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಐದು ಸೂತ್ರದಿಂದ ಇವತ್ತು ರಾಳೇಗಾವ್ ಸಿದ್ಧಿ ನೀವು ಅಲ್ಲಿ ಆ ಊರಿಗೆ ಹೋದರೆ ಅಷ್ಟು ಕಡಿಮೆ ಮಳೆ ಬೀಳುವ ಪ್ರದೇಶ ಆದರೂ ನೀವು ಒಂದು ಮಲೆನಾಡಿಗೆ ಎಂಟ್ರಿ ಆದಂಗೆ ಆಗ್ತದೆ. ಒಂದು ಮಲೆನಾಡಿಗೆ ಹೋದರೆ ಹೆಂಗನ್ಸುತ್ತೆ, ಆ ಥರ ಗಿಡ ಮರಗಳು, ಎಲ್ಲ ಜನಗಳು ಖುಷಿಯಾಗಿದ್ದಾರೆ. ಆಮೇಲೆ ಅವರಿಗೆ ಬರ್ತ್ಡೇ, ಎಲ್ಲರೂ ಸಪ್ರೇಟ್ ಸಪ್ರೇಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಂಗಿಲ್ಲ, ಯಾವಾಗನ ಹುಟ್ಟಿರಲಿ ಅಲ್ಲಿ ಮಕ್ಕಳು, ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನ ಎಲ್ಲರೂ ಅಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆಮೇಲೆ ಗ್ರೂಪ್ ಮ್ಯಾರೇಜಸ್, ಮ್ಯಾರೇಜಸ್ ಈ ಎಲ್ಲ ಜನಗಳಿಗೆ ದುಡ್ಡು ಉಳಿಸ್ಬೇಕಂತೇಳಿ ಒಂದೇ ದಿನ ವರ್ಷದಲ್ಲಿ ಒಂದೇ ದಿನ ಅವರು ಯಾರ್ಯಾರ್ದು ನಿಶ್ಚಿತಾರ್ಥ ಆಗಿರ್ತಾವೋ ಅವ್ರನ್ನೆಲ್ಲ ಸೇರಿಸಿ ವರ್ಷದಲ್ಲಿ ಒಂದೇ ದಿನ ಸಾಮೂಹಿಕ ವಿವಾಹ ಮಾಡ್ತಾರೆ. ಅದರಿಂದ ಸಾಕಷ್ಟು ಅವರಿಗೆ ದುಡ್ಡು ಉಳಿತೈತಿ. ಸೊ ಅವರಿಗೆ ಸಾಕಷ್ಟು ಒಂದು ಪ್ರಶಸ್ತಿಗಳು ಬಂದವು, ಪದ್ಮಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಸೊ ಹಲವಾರು ಪ್ರಶಸ್ತಿಗಳು, ಇದ್ರ ಜೊತೆಗೆ ಒಟ್ಟಿಗೆ ಒಂದು 20 ಪ್ರಶಸ್ತಿಗಳು ಬಂದವು. ಈ ಪ್ರಶಸ್ತಿಗಳ ಜೊತೆಗೆ ಅವ್ರಿಗೆ ದುಡ್ಡನ್ನು ಕೊಡ್ತಾರೆ, ಕ್ಯಾಶ್ ಪ್ರೈಸ್ ಕೂಡ ಇರ್ತವು. ಅವರು ಕ್ಯಾಶ್ ಪ್ರೈಸ್ ಎಲ್ಲ ಆ ಒಂದು ಸ್ಕೂಲ್ ಏನಿದೆ ಆ ಸ್ಕೂಲ್ಗೆ ಡೊನೇಟ್ ಮಾಡಿದ್ದಾರೆ, ಎಲ್ಲ ಪ್ರೈಸ್ ಮನಿ ಏನು ಆ ಸ್ಕೂಲಿಗೆ ಅವ್ರು ಡೊನೇಟ್ ಮಾಡಿದ್ದಾರೆ. ಸೊ ಪ್ರತಿ ದಿನ ಅಲ್ಲಿ ವಿಸಿಟರ್ಸ್ ಇರ್ತಾರೆ, ನಮ್ಮ ದೇಶದ ನಾನಾ ರಾಜ್ಯಗಳಿಂದ ರೈತರು ಹೋಗಿ ಅಲ್ಲಿ ನೋಡಕ್ಕೆ ಹೋಗ್ತಾ ಇರ್ತಾರ. ಆ ಹೋದವರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರ ಅವರು. ಬಟ್ ಅದಕ್ಕೆ ನಾವು ಪೇಮೆಂಟ್ ಮಾಡ್ಬೇಕು, ಮಿನಿಮಮ್ ಕಾಸ್ಟ್ ಏನಿದೆ ಅದನ್ನ ತಗೊಂತಾರ. ನೀವು ಅಡ್ವಾನ್ಸ್ ಆಗಿ ತಿಳಿಸಿದ್ರೆ ಅಲ್ಲಿ ಹೋದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರ. ಮತ್ತೆ ಅವರಿಗೆ ಯಾವ ಭಾಷೆ ಇದೆ, ಕನ್ನಡದಲ್ಲಿ ಹೋದರೆ ಕನ್ನಡದಲ್ಲಿ, ತೆಲುಗಿನವ್ರು ಹೋದರೆ ತೆಲುಗಿನಲ್ಲಿ, ಮರಾಠಿ ಭಾಷೆ ಹೋದರೆ ಮರಾಠಿಯಲ್ಲಿ, ಆ ಥರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಗೈಡ್ಗಳು ಇಟ್ಟಿದ್ದಾರೆ ಅವರು. ಸೊ ನಮ್ಮ ಕಾಲೇಜಿದ್ದನೂ ನಾವು ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೋಗಿ ಅದನ್ನು ವಿಜಿಟ್ ಮಾಡ್ತಾರೆ. ಎವ್ರಿ ಇಯರ್ ಫೈನಲ್ ಇಯರ್ ಬ್ಯಾಚ್ ಆಲ್ ತಮ್ಮ ಆಲ್ ಇಂಡಿಯಾ ಟೂರ್ನ ಒಂದು ಭಾಗವಾಗಿ ಪೂನಾಕ್ಕೆ ಹೋದಲ್ಲಿ ಪೂನಾದಿದ್ದ ಒಂದು ದಿನ ಅದಕ್ಕೆ ನಾವು ಮೀಸಲಿಟ್ಬಿಟ್ಟಿವಿ. ಸೊ ಇದೇ ರೀತಿ ನಮ್ಮ ಕರ್ನಾಟಕದ ಕೂಡ ಕೆಲವರು ಮಾಡಿದ್ದಾರೆ ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಚನ್ನಬಸಪ್ಪ ಶಿವಪ್ಪ ಕಂಬಳಿ ಅಂತ ಹೇಳಿ. ಸೊ ಇವರಿಗೆ ಇನ್ನೊಬ್ಬ ಅಣ್ಣ ಹಜಾರೆ ಅಂತ ಕರಿಬಹುದು. ನಮ್ಮ ರಾಜ್ಯದಲ್ಲಿ ಕೂಡ ಇಂಥ ಕೆಲಸಗಳು ಆಗ್ಯವು, ಅಲ್ಲಿ ಕೂಡ ಸಾಕಷ್ಟು ಅಂತರ್ಜಲದ ಮಟ್ಟ ಹೆಚ್ಚಾಗಿದೆ, ಅದನ್ನು ನಮ್ಮ ರೈತರು ಗಮನಿಸಬಹುದು. ಇವರು ಕೂಡ ಸಂಕಷ್ಟ ಬಂದಾಗ ಕುಡಿಯಕ್ಕೆ ನೀರಿಲ್ದಂಗೆ ಆದಾಗ ಮಾತ್ರ ಕಾಕೋಳ, ಹಾವೇರಿ ಜಿಲ್ಲೆ ಹತ್ರನೇ ಬ್ಯಾಡಗಿ ಹತ್ರ ಒಂದು ಕಾಕೋಳ ಅಂತ ಒಂದು ಗ್ರಾಮ, ಅಲ್ಲಿ ಕೂಡ ಇವರು ಅದೇ ರೀತಿ ಅಣ್ಣಾ ಹಜಾರೆಯವರ ಒಂದು ಲೈನ್ನಲ್ಲೇ ಕೆಲಸ ಮಾಡಿದ್ದಾರೆ. ಅಲ್ಲಿ ಕೂಡ ನಾವು ಸಾಕಷ್ಟು ಅಂತರ್ಜಲದ ಮಟ್ಟ ಹೆಚ್ಚಾಗಿರೋದು ನಾವು ನೋಡ್ಬೋದು. ಇವರಿಗೆ ಕೂಡ ನಮ್ಮ ಕರ್ನಾಟಕ ಸರ್ಕಾರದವರು ವರ್ಷದ ವ್ಯಕ್ತಿ ಅಂತ ಕೊಟ್ಟು ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇವರಿಗೆ ಕೂಡ ಅವಾರ್ಡ್ ಬಂದಿದೆ. ನಮ್ಮ ರಾಯಚೂರು ಜಿಲ್ಲೆಯ ರೈತರು ಆಸಕ್ತಿ ಉಳ್ಳವರು ಅಣ್ಣಾ ಹಜಾರೆ ಅವರ ಊರು ರಾಳೇಗಾಂವ್ ಸಿದ್ದಿಗೆ ಅಲ್ಲಿ ಭೇಟಿ ನೀಡಿ ಯಾವ ರೀತಿಯಲ್ಲಿ ರೈತರು ಖುಷಿಯಿಂದ ಸುಖವಾಗಿ ಅದರ ಅದನ್ನು ನೋಡಿ ಬರಬೇಕಾಗಿ ನಾನು ವಿನಂತಿ ಮಾಡಿದ್ದೀನಿ. ಯಾರಾದರೂ ಹೋಗೋರಿದ್ರೆ ನಮಗೆ ಹೇಳಿದರೆ ನಾವೆಲ್ಲ ಅವ್ರ ಫೋನ್ ನಂಬರ್ ಎಲ್ಲ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿದ್ದ ಹೋಗ್ಬೇಕು ಏನು ಎಲ್ಲ ನಾವು ಗೈಡ್ ಮಾಡ್ತೀವಿ. ಇದುವರೆಗೆ ನೀರಿನ ಸಂರಕ್ಷಣೆ ರಾಣೇಗಾಂವ್ ಸಿದ್ದಿಯ ಯಶೋ ಖಾತೆ ಕುರಿತು ಮಾಹಿತಿಯನ್ನ ಕೇಳಿದ್ರಿ ಡಾಕ್ಟರ್ ಎಂ ನೇಮಿ ಚಂದಪ್ಪ ಅವರಿಂದ. ಈಗ ಒಂದು ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ದೇವದುರ್ಗ ತಾಲೂಕಿನ ತಗ್ಗಿಹಾಳ ಗ್ರಾಮದ ವೆಂಕೋಬ ಅವರ ಈರುಳ್ಳಿ ಬೇಸಾಯದ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ದೇವದುರ್ ತಾಲೂಕಿನ ತಗ್ಗಿಹಾಳ ಗ್ರಾಮದ ವೆಂಕೋಬ ಅವರು. ಇವರು ಸುಮಾರು 30 ವರ್ಷದಿಂದ ಈರುಳ್ಳಿ ಬೇಸಾಯವನ್ನು ಮಾಡ್ತಿದ್ದಾರೆ. ಯಾವತ್ತೂ ಈರುಳ್ಳಿಯನ್ನು ಏನೇ ಬಂದರೂ ಈರುಳ್ಳಿಯನ್ನು ಬಿಡ್ತಾ ಇಲ್ಲ. ಪ್ರತಿ ವರ್ಷ ಈರುಳ್ಳಿಯನ್ನು ಬೆಳೀತಾ ಇದ್ದಾರೆ ವೆಂಕೋಬ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಳ್ಳಿಗಡ್ಡೆ ಅಥವಾ ಈರುಳ್ಳಿ ಯಾವ ರೀತಿ ಅವರಿಗೆ ಲಾಭ ಆಗ್ತಾ ಇದೆ, ಹೇಗೆ ಬೇಸಾಯ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷದಿಂದ ಸತತವಾಗಿ 35 ವರ್ಷದವರೆಗೆ ಈರುಳ್ಳಿಯನ್ನು ಮಾಡ್ಕೋತಾ ಬಂದಿದ್ದಾರೆ, ಏನು ಹೇಳ್ತಾರೆ ಕೇಳೋಣ ಅಂತ ಈರುಳ್ಳಿ ಬಗ್ಗೆ ಅಥವಾ ಉಳ್ಳಿಗಡ್ಡೆ ಬಗ್ಗೆ. ವೆಂಕೋಬರೆ, ಉಳ್ಳಿಗಡ್ಡಿನ 35 ವರ್ಷದಿಂದ ಬೆಳೀತಾವ ಅಂತ ಹೇಳಿರ್ತಾವೆ, ಪ್ರತಿ ವರ್ಷ ಎಷ್ಟೆಷ್ಟು ಉಳ್ಳಾಗಡ್ಡೆ ಹಾಕಿರ್ತೀರಿ? ಪ್ರತಿ ವರ್ಷ 1 ಎಕರೆ, 1.5 ಎಕರೆ, 2 ಎಕರೆ ಅಷ್ಟು ಹಾಕ್ತಾರೆ ನಾವು. ನಮ್ಗೆ ಅದರಲ್ಲಿಂದ ಲಾಭ ರೀ, ಲಾಭದ ಲಾಭ. ಈಗ ಉಳ್ಳಾಗಡ್ಡಿ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, 1 ವರ್ಷ 2 ವರ್ಷ ಹಾಕ್ತಾರೆ, ಆಮೇಲೆ ಬಿಟ್ಟು ಬಿಡ್ತಾರೆ. ಆದ್ರೆ ನೀವು 35 ವರ್ಷದಿಂದ ಹಾಕ್ತಿದ್ರಲ್ಲ, ಯಾಕೆ ಹಾಕ್ತಾರೆ? ಹಾಕ್ತಾರೆ, ನಾವು ಬಿಡದಲ್ರ, ಯಾವ್ದು ಬಿಟ್ರೆ ಅದನ್ನ ನಾವು ಬಿಡಂಗಲ್ಲ, ಬಿಡಲ್ಲ ಬಿಡಲ್ರಿ. ಉಳ್ಳಾಗಡ್ಡಿ ಬೇಕಾದ್ರೆ ಬ್ಯಾಚಿಗ್ಗಿ 2 ಎಕರೆ ಹಾಕಿದ್ರೆ ಮಳಿಗಾಲಕ್ಕೆ 2 ಎಕರೆ ಹಾಕಬೇಕ್ರಿ, ಹಾಕಬೇಕ್ರಿ, ಅದರಲ್ಲಿದ್ದ ನಾವು ಇದ್ರಿ. ಬಹಳಷ್ಟು ಮಂದಿ ಲಾಸ್ ಆಗ್ಯಾರ, ಉಳ್ಳಾಗಡ್ಡಿ ಹಾಕಿದ್ರಿ ಅಂತ ಲಾಸ್ ಆಯ್ತು ಈ ವರ್ಷ. ಈಗ ಸದ್ಯ ಈ ಒಂದ್ ಬೆಳೆ ಲಾಸ್ ಆದ್ರೆ ಈಗ ಮತ್ತೆ ಬಿಡದಲ್ರಿ ನಾವು. ಈಗ ಮತ್ತೆ 2-3 ಎಕರೆ ಮಾಡ್ರಿ, ಅದನ್ನು ಮಾಡ್ತೀವಿ, ಆಗಲ್ಕೊಂಡು ಮಾಡ್ತೀವಿ, ಮಾಡ್ತಿರ್ತೀವಿ ರೊಟ್ಟಿ. ಇಲ್ಲಿ ತನಕ 35 ವರ್ಷದೊಳಗೆ ನಿಮ್ಗೆ ಉಳ್ಳಾಗಡ್ಡಿ ಒಳಗೆ ಬಂಪರ್ ಯಾವಾಗಾರ ಒಳ್ಳೆ ಧಾರಣೆ ಸಿಕ್ಕದ? 2 ಸಲ ಸಿಕ್ಕದ್ರಿ, 2-3 ಸಲ ಬಂತ ಧಾರಣೆ ಸಿಕ್ಕದ್ರಿ. 1 ಎಕರೆಕ್ಕೆ 4.5 ಲಕ್ಷ ತನಕ ಸಿಕ್ಕದ್ರಿ. ಅದರಲ್ಲಿಂದ ನಾವು ಇದು ಮಾಡಿವ್ರಿ, ಮತ್ತೆ ಆಮೇಲೆ ಅದರಲ್ಲಿಂದ ಮುಂದಾಗಿ ಮನಿ ಕಟ್ಟಿಕೊಂಡಿವಿ, ಮಕ್ಕಳನ್ನ ಓದಿಸಿವಿ, ಮಕ್ಕಳು ಒಬ್ಬ ನೌಕರಿ ಆಗ್ಯದ ಒಬ್ಬತ್ತಗ, ಆಮೇಲೆ ಇಬ್ಬರು ಮಕ್ಕಳು ಲಗ್ನ ಮಾಡಿವಿ, ಮತ್ತೆ 5-6 ಎಕರೆ ಭೂಮಿನ ತಗೊಂಡಿವಿ ಉಳ್ಳಾಗಡ್ಡಿಯಿಂದ. ಮತ್ತೆ ಅಷ್ಟೇ ನಮ್ಮ ಹೊಲ ಇದ್ದದ ಮೊದಲಿದ್ದ, ಈಗ ಮತ್ತೆ ತಗೊಂಡಿವ್ರು. ಮತ್ತೆ 2 ವರ್ಷದಿಂದ ಮತ್ತೆ ಹೊಲ ತಗೊಂಡಿವ್ರು, 1.5 ಎಕರೆ ತಗೊಂಡ್ರಿ? ತಗೊಂಡ್ರಿ, 24 ಲಕ್ಷ ರೂಪಾಯಿ ಕೊಟ್ಟು. ನೋಡ್ರಿ ವೆಂಕೋಬವರೇ, ಈರುಳ್ಳಿ ಪ್ರತಿ 35 ವರ್ಷದ ಅನುಭವ ನಿಮಗೆ. ಈರುಳ್ಳಿಯನ್ನ ಹಾಕ್ಬೇಕಾದ್ರೆ ಭೂಮಿ ಒಂದು ತಯಾರಿ ಹೆಂಗ್ ಮಾಡ್ಕೋತೀರಿ? ಭೂಮಿ ಹೆಂಗಿರ್ಬೇಕು ಈರುಳ್ಳಿ ಹಾಕುವಾಗ? ಭೂಮಿ ಹೆಂಗ್ ಸಿದ್ಧತೆ ಮಾಡ್ಕೋಬೇಕು? ಹೆಂಗ್ ಸಿದ್ಧತೆ ಮಾಡ್ಬೇಕು ಅಂದ್ರೆ ನೋಡ್ರಿ, ಅವಲ್ಲ ಮೊದಲ ನಮ್ದು ಗರ್ಚನಲ್ಲ ಅಂತ ನಾವು ಮಳಿಗಾಲಕ್ಕೆ ಹಾಕ್ತೀವ್ರಿ. ಎರಿನೆಲ್ದ ಸಂಬಂಧ ನಮ್ಮ ಬ್ಯಾಸಿಗೆ ಮಾಡ್ತೀವ್ರಿ, ನೀರು ಹಿಡಿತೆ ಅಂತೇಳಿ ನಾವು ಮಳಿಗಾಲಕ್ಕೆ ಮಾಡಲ್ರ ಅದನ್ನ. ಅದನ್ನ ನಾವು ಬ್ಯಾಸಿಗೆ ಮಾಡ್ತೀವ್ರಿ. ಅಂತದನ್ನ ಗರ್ಚನಲ್ಲ ಅಂತದ್ದು ನೀರು ಈಗ ಕುಡ್ಲಾರದಂತ ಹೊಲನ ನಾವು ಮಳಿಗಾಲಕ್ಕೆ ಮಾಡ್ತೀವಿ, ಮಳಿಗಾಲಕ್ಕೆ ಮಾಡ್ತೀವ್ರಿ. ಆಮೇಲೆ ಮತ್ತೆ ಸಜ್ಜೆ ಬಿತ್ತೀವ್ರಿ, ಈರುಳ್ಳಿ ತಕೊಂಡು. ಈಗ ಮತ್ತೆ ಅತ್ತೆ ಆಗಿವ್ರಿ, ಅದನ್ನ ಅತ್ತೆ ತಕೊಂಡ್ಗೇಸಿ ನಾವು ಭೂಮಿ ಕಪ್ಪು ಭೂಮಿ ಅಂತದ್ದು ನಾವು ಬ್ಯಾಸಿಗೆ ಹಚ್ತೀವ್ರಿ, ಬ್ಯಾಸಿಗೆ ಇವ್ರು ಮಾಡ್ತೀವ್ರಿ. ಅಂದ್ರೆ ಒಂದು ಭೂಮಿಯಲ್ಲಿ ವರ್ಷಕ್ಕೆ 2 ಬೆಳೆ ತಕ್ಕೋತೀರಿ? 2 ಕಂಟಿನ್ಯೂ 2 2 ಬೆಳೆ ಕಂಟಿನ್ಯೂ. ಮತ್ತೆ ನೀರು ನೀರು ಹೆಂಗೆ ನಿಮಗೆ 2 ಬೆಳೆಗೆ ನೀರು ಬೇಕಲ್ಲ ಬ್ಯಾಸಿಗೆ? ಬೋರವ್ರಿ, ಬೋರ್ ಇದಾವ್ರಿ, ಬಾಯ್ ಅವ ಕೆಲವೊಂದು. ಮತ್ತೆ ಅಳ್ಳ ನಾವು ಪಂಪ್ ಸೆಟ್ ಇಟ್ಟು ಮತ್ತೆ ಅಳ್ಳ ಕಟ್ಕೊಂತೀವಿ ಕೆಳ ನೀರು ಹೋಗವಕ. ಈಗ ಈರುಳ್ಳಿ ಏನ್ ಹಚ್ಬೇಕಾದ್ರೆ ಬೀಜ ಅಥವಾ ತಳಿಗಳು ಬಹಳ ಮುಖ್ಯ. ಚಲೋ ಕೆಂಪ್ ಇರ್ಬೇಕು ನೋಡಾಕ, ಗಡ್ಡಿ ಚಲೋ ಆಗ್ಬೇಕು, ಆಮೇಲೆ ಬೇಗ ಕೊಳಿಬಾರದು ಗಡ್ಡೆ. ಅದು ಅಂತದ್ದು ಯಾವ್ದು ಹಾಕ್ತಿರಿ ನೀವು ಬೀಜ? ಅದು ಹೆಂಗ್ ಮಾಡ್ಕೋತೀರಿ? ಎಲ್ಲ ಮನಿ ಬೀಜನೇ ಮಾಡಿರಿ ಸರ್. ಅಲ್ಲಿದ್ದಿಗೆ ಆದ್ರೆ ನಾವು ನಮ್ ಗಡ್ಡೆ ನಾವು ಊರ್ತೀವಿ, ನಮ್ ಗಡ್ಡೆ ನಾವು ಬೀಜ ಮಾಡ್ತೀವಿ, ಅದೇ ಗಡ್ಡೆ ಚರ್ಕೆ ನಾವು ಮತ್ತೆ ಅದೇ ಬೀಜ ಮಾಡಿ ಚಲ್ತೀವಿ. ಅಲ್ಲಿ ನಾವು ಸರದಲ್ಲಿ ಹೋಗಿ ಪಾಕೆಟ್ ಬೀಜ ತಂದಿ ಹತ್ತೈದು ಅಂತ ಮಾಡಂಗಲ್ಲ, ನಾವು ಸ್ವಂತ ಬೀಜ ನಮ್ಮ ಮನೆ ಬೀಜ ನಾವು ಸ್ವಸಂತ್ರ ಮಾಡಿ ನಾವು ಮಾಡ್ತೀವಿ. ಉಳ್ಳಾಗಡ್ಡಿ ಸಸಿಗಳನ್ನ ಮಡಿ ಹೇಗ್ ಮಾಡ್ಕೋತೀರಿ? ಸಸಿಗಳನ್ನ ಎಷ್ಟು ತಿಂಗಳ ಸಸಿ ಹಚ್ತೀರಿ? ಪೋಣಿ 8 ತಿಂಗಳ್ರಿ, 40-45 ದಿವಸ ಆದ್ಮೇಲೆ ಹಚ್ಚಿಬಿಡ್ತೀವ್ರಿ. ಪೋರೆ 8 ತಿಂಗಳು ದಾಟಿಗೆ ಹಚ್ತೀವ್ರಿ ನೋಡ್ರಿ ನಾವು. 8 ತಿಂಗಳು ಆಗಿರೋದಲ್ಲಿಂದ ಹಚ್ತೀವ್ರಿ. 8 ತಿಂಗಳು ಆಗಿದ್ರೆ ಹಚ್ಚಿದ್ರೆ ಚಲೋ ರೀ ಅದು ಮಾಲು. ಮತ್ತೆ 3 ತಿಂಗಳದಾಗ ಬಿತ್ತು, 8 ತಿಂಗಳು ದಾಟಿ ಅಂದ್ರೆ ಸ್ವಲ್ಪ ಗೊತ್ತಾಗ್ತಾರೆ ಸರಿಗೆ ಬರೋದಲ್ಲ ಬೆಳೆ. ಅಂದ್ರೆ 45 ದಿವಸ ಆದ್ಮೇಲೆ ಹತ್ತಕ್ಕ ನಡೀತಾರೆ. ಈಗ ಈರುಳ್ಳಿ ಹಚ್ಚಕ್ಕಿಂತ ಮುಂಚೆ ಭೂಮಿ ಏನು ಚೆನ್ನಾಗಿ ಅದಕ್ಕೆ ಹಚ್ಚಬೇಕಾದ್ರೆ ಭೂಮಿ ಸೂಸಿರ್ಬೇಕು, ಮಣ್ಣು ಹೆಂಟೆಂಟಿರ್ಬಾರ್ದು, ಒಟ್ಟು ಉದುರಿ ಮಾಡ್ತೀವಿ. ಒಣ ನೆಲಕ್ಕೆ ಹಚ್ಚಬೇಕ್ರಿ, ಒಣ ನೆಲಕ್ಕೆ ಹಚ್ಚ ನಾವು ನೀರು ಬಿಟ್ಟು ಹಚ್ತೀವಿ. ಒಣ ನೆಲಕ್ಕೆ ಮಾಡಿ ಹಸಿದ್ದಾಗ ಹಚ್ಚಲ್ರಿ. ಅಂದ ನೀರ್ ಬಿಟ್ಕೊಂತ ಹಂಗ ಹಚ್ಕೊಂತ ಹೋಗ್ತೀವಿ, ನೀರ್ ಬಿಟ್ಕ ಅಂತ ಹಚ್ಕೊಂತ ಹೋಗ್ತೀವ್ರಿ, ಹಚ್ಕೊಂತ ಹೋಗ್ತಿವ್ರಿ. ಆದ್ರೆ ಮಣ್ಣು ಕೆಸರು ಇರ್ಬಾರ್ದು ಮಳೆ ಹಚ್ಚಕಲ್ಕ, ಒಣ ಒಣಗಿರ್ಬೇಕು ನೆಲ. ಒಣಗ ಮಣ್ಣಿನ ಬೋದ್ ಮಾಡಿ ಮುಕ್ಕಡಿ ಕಡ್ದು ಮಸ್ಟ್ನಾಗಿ ಮಡಿಗಳು ಮಡಿ ಮಡಿ ಮಾಡಿ ಮಡಿ ಮಡಿ ನೀರ್ ನಿಂದ್ರಂಗ ಮಾಡ್ತಾರ ಮಾಡ್ತಾರ್ರಿ. ಈಗ ಈರುಳ್ಳಿ ಹಚ್ಚಕ್ಕಿಂತ ಮುಂಚೆ ಭೂಮಿಗೆ ಏನಾರ ತಿಪ್ಪೆ ಗೊಬ್ಬರ ಹಾಕ್ತಾರೆ? ತಿಪ್ಪೆ ಗೊಬ್ಬರ ಹಾಕ್ತಾರೆ ಸರ್. ತಿಪ್ಪೆ ಗೊಬ್ಬರ ಇದ್ದದ್ದು ಬಲ ಹಾಕ್ತಾರೆ. ತಿಪ್ಪೆ ಗೊಬ್ಬರ ಇಲ್ದ ಮತ್ತೆ ಏನೋ DAP ಪೈಪ್ ಹಾಕಿ ಸಾಲ್ ಬಿಡ್ತೀವ್ರಿ. ಮತ್ತೆ ಎಲ್ಲಾರ ಆಗಲ್ಲ ತರದ ಅಂದ್ರೆ ಮತ್ತೆ ನಾವು ಹಚ್ಚಿ 15-20 ದಿವಸದಾಗ ಮತ್ತೆ ಗೊಬ್ಬರ ಹಾಕ್ತೀವಿ. 20-25 ದಿವಸದಾಗ ಗೊಬ್ಬರ ಹಾಕ್ತೀವಿ. 1 ಎಕರೆಗೆ ಎಷ್ಟು ತಿಪ್ಪೆ ಗೊಬ್ಬರ ಹಾಕ್ತಾರೆ? 1 ಎಕರೆಗೆ ಒಂದು ಸುಮ್ಮನೆ ಅಂದ್ರೆ 1-6 ಗಾಡಿ ಹಾಕ್ತೀವ್ರಿ. ಆರ್ಗಾಡಿ ಹಾಕ್ತರ್ರಿ. ಹೇಗೆ ನಿಮ್ದು ತಿಪ್ಪೆ ಗೊಬ್ಬರ ಸ್ವಂತ ಇರ್ತದ ಅಥವಾ ಖರೀದಿ ಮಾಡಿ ಹಾಕ್ತರ್? ಸ್ವಂತ ಇರ್ತರಿ. ಸ್ವಂತ ಇರ್ತರಿ. ಅಂದ್ರೆ ದನ ಅದಾವ? ದನ ಅವ್ರ, ಎಮ್ಮಿ ಅವ, ಎರಡು ಎತ್ತವ. ಏನ್ ಸಿಕ್ಕ್ರೆ ಆ ಕುರಿ ಮರಿ ಯಾವ ಬಂದು ಹೋದು ಕುರಿ ತರಿಸ್ತು ಹೊಲದೊಳಗ ಅಂತ ಮಾಡ್ಕೊಂತೀವ್ರಿ ನಾವು ಅಲ್ಲಿ. ವರ್ಷ ತಿಪ್ಪೆ ಗೊಬ್ಬರ ಹಾಕತ್ತೀರಿ ಹೊಲಕ್ಕ? ವರ್ಷ ಇಲ್ರಿ, ಎರಡು ವರ್ಷ ಕಮ್ಮಿ, ಮೂರು ವರ್ಷ ಕಮ್ಮಿ ಹಾಕ್ತಿವಿ. ಮತ್ತೆ ಅದಕ್ಕೆ ಒಂದಲಿಕ್ಕೆ ಹಾಕ್ತಿರ್ ಮತ್ತೆ ಇನ್ನೊಂದಕ್ಕೆ ಬೇಕಲ್ರಿ? ಇದಕ್ಕೆ ಒಂದು ವರ್ಷ ಹಾಕಿದ್ರೆ ಎರಡು ವರ್ಷ ಬಿಟ್ಟು ಇನ್ನೊಂದಕ್ಕೆ ಹಾಕ್ತಿವಿ. ಹಂಗ ಹಾಕ್ಯಂತ ಹಾಕ್ಯಂತ ಹಾಕ್ಯಂತ ಹೋಗ್ತಿವ್ರಿ. ಹಿಂಗೆ ಈಗ ಹಾಕಿದ ಬಿಡ್ತೀವಿ, ಹಾಕ್ಲಾರ್ದಕ್ಕೆ ಹಾಕ್ತಿವ್ರಿ. ಈಗ ನೋಡ್ರಿ, ನೀವು ಮಳೆಗಾಲನಾಗ ಉಳ್ಳುಗಡ್ಡಿ ಮಾಡ್ತೀರಿ, ಬ್ಯಾಸಿಗೆಯಾಗ ಮಾಡ್ತೀರಿ, ಯಾವ ಸೀಸನ್ನಾಗ ಉಳ್ಳಾಗಡ್ಡಿ ಚಲೋ ಬರ್ತದೆ ನಿಮಗೆ? ನಮ್ಗೆ ಇಳುವರಿ ಅಂದ್ರೆ ಬ್ಯಾಸಿಗೆ ಕೆಚ್ಚ ಬರ್ತೀರಿ, ಮಳೆಗಾಲ ಕಮ್ಮಿ ಬರ್ತೀರಿ, ದಾಡಿ ಇದಾಗ್ತದ, ಅದು ದಾಡಿ ಸಲ್ಲಾರ್ದ, ಇದು ಮಾಡ್ಲಾರ್ದ ಆತಂದ್ರೆ ಬಿಡದಲ್ರಿ. ಮತ್ತೆ ನಾವು ಮಳೆಗಾಲಕ್ಕೆ ಅಷ್ಟು ಮಾಡಿವಿ, ಮತ್ತೆ ಬ್ಯಾಸಿಗೆ ಅಷ್ಟು ಮಾಡ್ತೀರಿ? ಮಾಡ್ತೀರಿ. ಈರುಳ್ಳಿ ಹಚ್ಚುವಾಗ ಏನಾದರೂ ಅದಕ್ಕೆ ಉಪಚಾರ ಮಾಡೋದು, ಸಸಿಗಳನ್ನ ಕಿತ್ತು ಅದಕ್ಕೆ ಯಾವ ರೀತಿ ಹತ್ತಿರ ಎಲ್ಲ ಕಟ್ ಮಾಡೋದು, ಎಲ್ಲ ಮಾಡೋದು, ಮತ್ತೆ ಏನಾರ ಎಣ್ಣೆ ಒಳಗೆ ಎದ್ದುದು ಅಂತವೆಲ್ಲ ಮಾಡ್ತೀರಿ? ಇಲ್ರಿ, ಇಲ್ಲ, ಎಣ್ಣೆ ಪಣೆ ಅದಲ್ಲ ನಾವು. ನಾವೇನು ಹಚ್ಚಿ ಕಿತ್ತು ಹಚ್ತೀವ್ರಿ, ಮತ್ತೆ ವಾಸಿನಗಳಿಗೆ ತಂದಿಗೆ ಸಾಲಕ್ಕೆ ಸಾಲ ಬಿಟ್ಟು ಹಚ್ತಾರ, ಡೊಣ್ಣೆ ಪಣೆ ಕಡೆಂಗಿತ್ತಾರ. ವಾಸಿನಗಳಿಗೆ ಉಗ್ಗಿ ಸಾಲ ಬಿಡ್ತೀವಿ, ಸಾಲ ಎತ್ತಿನ ಕೂಡ ಬಿಡ್ತಾರ. ನಾವು ಮನುಷ್ಯರು ಮಾಡೋಂಗಲ್ಲ, ಎತ್ತಿನ ಕೂಡ ಬಿಟ್ಟು ಮುಕ್ಕಡಿ ಮಾಡ್ತೀವ್ರಿ. ಅವತ್ತ ಮಡಿ ಮಡಿಗೆ ಒಂದು ಮೂರು ನಾಲ್ಕೈದು ಫೋಟ್ ಉದ್ದದಾಗ ಕಟ್ ಮಾಡಿ ಕಟ್ ಮಾಡಿ ನೀರು ನಿಂದ್ರಂಗ್ ಮಾಡ್ತಾರ. ಅಂದ್ರೆ ಮಡಿ ಮಡಿ ನೀರು ಹಾಸೋದು? ಮಡಿ ಮಡಿ ನೀರು, ನೀರು ಬೇಸನ ಗೇಡ ಹತ್ರ ನೀರು ಹೋಗ್ಬೇಕು. ಅವು ಹಂಗ ಮಾಡ್ತಾರ ನಾವು ಮಡಿ. ಬೋದ ಎರಡು ಬೋದಿನ ನಡು ಅಂತರ ಎಷ್ಟು ಇರ್ತದ? ಅಂತರ ಅರ್ಧ ಅರ್ಧ ಫೋಟ್ ಇರ್ತಾರ. ಅರ್ಧ ಫೋಟ್ ಅಷ್ಟೇ? ಅರ್ಧ ಫೋಟ್ ಅಷ್ಟೇ ಬಿಡ್ತೀವಿ. ನಾಡಬರ ಸೆಂಟರ್ ಸಾಲಿನಾಗ ಒಂದು ಫೋಟ್ ಇರ್ತದ, ಒಂದು ಫೋಟ್ ಸ್ವಲ್ಪ ಕಮ್ಮಿ ಇರ್ತಾರ. ಅಂದ್ರೆ ಈಗ ಬೋದಿನ ಪಕ್ಕದಲ್ಲಿ ಸಸಿಗಳು ಹಚ್ಚುವಂತ? ಬೋದಿ ಪಕ್ಕ ಸೈಡ್ ಹಚ್ತಾರ, ಆ ಸೈಡ್ ಸೈಡ್ ಹಚ್ತಾರ, ಸೈಡ್ ಸೈಡ್ ಹಚ್ತಾರ. ಹೇಗೆ ಒಂದೊಂದು ಸಸಿಗೆ? ನಾಲ್ಕು ಬಟ್ರಿ, ನಾಲ್ಕು ಬಟ್ಟು ಅಂತರ ದೂರ, ಅದಕ್ಕೆ ನಾಲ್ಕು ಬಟ್ ನಂತರ ಹಚ್ಚಿದ್ರೆ ಚಲೋ ಹತ್ತಿರ ಗಟ್ಟಿ. ಈಗ ಹಚ್ಚಿದ ತಕ್ಷಣ ನೀರಲ್ಲಿ ಬಿಡ್ತೀರಿ ನೀವು? ನೀರ್ ಬಿಟ್ಕೋಂತ ಹಚ್ಕೊಂತ ಹೋಕ್ಕಿರಿ, ಆಮೇಲೆ ಎಲ್ಲ ಒಣಗ್ತದ, ನೀರ್ ಹೋಗ್ತದ, ಮತ್ತೆ ಅದಕ್ಕೆ ನೀರನ್ನ ಎಷ್ಟು ದಿವಸ? ಮೂರು ದಿನಕ್ಕೆ ಮತ್ತೆ ಕಟ್ಬೇಕ್ರಿ. ಕಟ್ಬೇಕು ಮತ್ತೆ ಮೂರು ದಿನಕ್ಕೆ ಕಮ್ಮಿ ಕಟ್ಬೇಕ್ರಿ ನೀರು. ಮೂರು ದಿವ್ಸಕ್ಕೆ ನೀರ್ ಕಟ್ತಿರಲ್ಲ, ಅವಾಗ ಏನಾರ ಹಾಕ್ತಿರ ಅದಕ್ಕೆ? ಏನ್ ಹಾಕಲ್ರಿ ಅವಾಗ, ಏನ್ ಹಾಕಂಗಲ್ಲ. ಮತ್ತೆ ಆದ್ರ ಪುಡಿ ಪಡಿ ಅಂದ್ರೆ ಮುಂದೆ ಹಾಕ್ತಾರ ನಾವು. ಮುಂದೆ ಹಾಕ್ತೀರಿ? ಮುಂದೆ ಹಾಕ್ತಾರ, ಹದಿನೈದು ಇಪ್ಪತ್ತು ದಿವಸ ಆದ್ಮೇಲೆ ಹಾಕ್ತಾರ. ಏನೇನು ಹಾಕ್ತಿರ ಅದಕ್ಕೆ? ಈರುಳ್ಳಿ ಹಚ್ಚಿದ ಮೇಲೆ ಹದಿನೈದು ದಿವಸ ಆದ್ಮೇಲೆ ಏನೇನು ಮಾಡ್ತಿರ್ತಾರೆ ಅದಕ್ಕೆಲ್ಲ? ಡಿ ಎ ಪಿ ಗೊಬ್ಬರ ಈರ ಹಾಕ್ತಿವ್ರಿ ಮೊದಲ, ಅದ್ರ ಇಪ್ಪತ್ತು ಇಪ್ಪತ್ತು ಹಾಕ್ತಿವಿ. ಇದ್ರ ಮೇಲೆ ಬೆಳೆಸಿದ್ರು ನಡು ಹರಿಯಾಗಿ ಹಾಕಿಬಿಡ್ತೀವಿ. ನರಿಯಾಗ ನೀರ್ ಅಲ್ರಿ, ನೀರ್ ಕಟ್ ಮಾಡಿ ನಾವು ನೀರ್ ನಿಂದಿರ್ಸಿ ನೀರಾಗ ಹೋಗಿಬಿಡ್ತಾವ. ಹಿಂಗೆ ಮಡಿ ಮಡಿ ಮಡಿ ಮಡಿ ಮಡಿ ಮಡಿ ಹೋಗುತ್ತಾರ. ನೀರ್ ನಿಂದಿಸಿ ನೀರ ಹಾಕಿಬಿಡ್ತಾರೆ ಅಷ್ಟೇ. ನೀರ್ ಮಡಿ ಕಟ್ಟಿದ ಮಕ್ಕ ನೀರ ಇದು ಹೋಗ್ತಿವ್ರಿ. ನೀವು ಮಡಿ ಹಸಿರಬೇಕಲ್ಲ ಮಣ್ಣು, ಕೆಸರು ಕೆಸರು ನೀರಬೇಕು ಅಂದ್ರೆ ಅದು ಗೊಬ್ಬರ ನೀರಾಕರಿಗೆ ಹೋಗ್ತಾರೆ. ಬೆಳೆ ಸಿಗ್ತಾರ ಬೆಳಿಗ್ಗೆ ಅದು ಆಯ್ತು ರೀ. ಐದು ಇಪ್ಪತ್ತು ದಿವಸದಾಗ ಅದ್ರ ಬೇರೆ ಬಿಡ್ತಾರೆ, ಎಂಟು ದಿನದಾಗ ಬೇರೆ ಬೇರೆ ಬೇರೆ ಬಿಡ್ತಾರೆ. ಎಷ್ಟು ಹಾಕ್ತಿರ ಒಂದ್ ಎಕರೆ ಗೊಬ್ಬರ? ಒಂದ್ ಎಕರೆ ಅಂದ್ರೆ ಮಿನಿಮಮ್ ಅಂದ್ರೆ ಎರಡು ವರ್ಷ ಹಾಕ್ತಾರೆ. ಸೂಳ್ಯಾಕ ಡಿ ಎ ಪಿ ಎರಡು ಚೀಲ, ಒಂದ್ ಚೀಲ ಇರೆ. ಇಮ್ಮಿಂದ ಇಪ್ಪತ್ತು ಇಪ್ಪತ್ತು ಆಗಿತ್ತಾರೆ, ಎರಡು ಚೀಲ ಇಪ್ಪತ್ತು ಇಪ್ಪತ್ತು, ಒಂದ್ ಚೀಲ ಇರೆ. ಇದನ್ನೇ ಮಾಡ್ಕೊಂತ ಹೊಂಟಿವಿ ನೋಡ್ರಿ ನಾವು ಅಲ್ಲಿದ್ದೀರಿಗೆ ಅದನ್ನ. ಈಗ ಸರ್ಕಾರಿ ಗೊಬ್ಬರ ಹಾಕಿರ ಈರುಳ್ಳಿ ಗಡ್ಡಿ ಬಹಳ ಕೆಟ್ಟ ಬಿಡ್ತಾವ, ಎಲ್ಲ ಕೊಳೆ ಹಾಕಿ ಚಲೋ ಹಾಕಾವ, ಅದಕ್ಕೆ ಗೊಬ್ಬರ ಹಾಕಬಾರ್ದು ಅಂತ ಹೇಳ್ತಾರಲ್ಲ. ಅಲ್ರಿ, ಅದು ಹಾಕಕ್ಕ ರೋಗ ಬರಬಾರ್ದ್ರಿ ಗಡ್ಡಿಗೆ. ಆ ಬೆಳಿಗ್ಗೆ ರೋಗ ಬಂದ್ರೆ ಮಾತ್ರ ಕೆಡ್ತಾರೆ. ಗಡ್ಡಿಗೆ ಗೊಬ್ಬರಕ್ಕೆ ಸಂಬಂಧ ಇಲ್ರಿ. ಗಡ್ಡಿಗೆ ರೋಗ ಬರಲಾರ್ದಾಗ ಬೆಳಿತಪ್ಪ, ಅದು ಏನು ಮಾಡ್ದಲ್ರಿ, ಗೊಬ್ಬರಕ್ಕೆ ಏನಾಗಲ್ಲ, ಕೆಡಿಯಂಗಲ್ಲ ಗಡ್ಡಿ. ಆದ್ರೆ ರೋಗ ಬಂದಿತ್ತು ಮಾತ್ರ ಕೆಡ್ತದೆ ಗಡ್ಡಿ, ಕೆಟ್ಟತ್ರಿ. ಈಗ ಈರುಳ್ಳಿ ನೋಡಿ, ಈಗ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ಈರುಳ್ಳಿ ಬೆಳೆಯಾಕತ್ತಿರ್ತಾವ. ಈಗ ಕೆಲವೊಂದ್ ಕಡೆ ಹಿಂದಕ್ಕೆಲ್ಲ ಹಿರಿಯರು ಏನ್ ಮಾಡ್ತಿದ್ರು, ಈರುಳ್ಳಿ ಹಚ್ಚಿದ ಕೂಡಲೇ ಬೂದಿ ಬಿಡುದು, ಸೆಂಡಿ ಗೊಬ್ಬರ. ಇಲ್ರಿ, ಅದು ಇಲ್ರಿ, ನಾವು ಹಂಗ ಮಾಡಲ್ಲ, ಮಾಡಿಲ್ರಿ ನಾವು. ಈಗ ಅವಾಗ ನಾವು ಮಾಡ್ತಿವ್ರಿ, ಮೊದಲ ಮಂದಿ ನೋಡಿ ಮಾಡ್ತೀವಿ. ಈಗ ಏನು ಮಾಡ್ಲಾರ್ದು ಮಂದಿರಿ, ಅದ್ರ ತಿಪ್ಪು ಬಿಡೋದ್ರ ಬೂದಿ ಹಾಕಂಗಲ್ಲ, ಅದ ಹಾಕಂಗಲ್ಲ. ಗೊಬ್ಬರ ನಿಂತ್ರನು ಉಗಿದ್ರೆ ನಡೆಯಂದ್ರ ಕಡೆಗೆ ನಡೆಯಂದ್ರ ರಾಯ್ತರ ಅಷ್ಟಿರ್ಗಿ. ಅವಾಗ ಏನೋ ಹೆಂಡಿ ಕಲೆಕ್ಟ್ ಮಾಡಿ ಹೆಂಡಿ ನೀರ ಕಲಸ್ತೇವೆ, ಒಂದು ಮಡಿ ಮಾಡಿ ಬಿಡ್ತೀವ್ರ ನಾವು. ಒಂದು ನೀರ ಹರಿಯಲ್ಲಿ ಹೋಗಿ ನೀರ ಕಲಸಿ ಕಲಸಿ ಬಿಡ್ಬೋದ್ರಿ. ಆಮೇಲೆ ಏನ್ ಮಾಡ್ತಾರಿ, ಮತ್ತೆ ಗೊಬ್ಬರ ಅದ್ರನ್ನ ಹಿಂಗ ಸಾಲ್ ಸಾಲ್ ಮಾಡಿ ಅದ್ರ ಮೇಲೆ ಹಾಕ್ತಾರೆ ಬೋದಿನ ಮೇಲೆ. ಈಗ ಎಲ್ರು ನಿಂತು ನಿಂತು ಹೋಗಿ ಬಿಡ್ತಾರ ಹುಡುಗರು, ಹೋಯ್ತು ಆಯ್ತು ನಡಿ ಕಡೆ ಅಂದ್ಬಿಡ್ತಾರ, ನಡಿ ಅಂದ್ಬಿಡ್ತಾರ. ಅವ್ ಬೀಜ ಚಲೋದನ್ನ ಟೆನ್ಷನ್ ಅವಾಗ ಇತ್ತೀಗ ಚಲಾಕ್ ಬರಲ್ಲ, ಹತ್ತನೇ ಕರ್ಕೊಂಬಂದು ಚಲ್ಬೇಕಂತ್ರಿ. ಈಗಲ್ರಿ, ಈಗೆಲ್ಲ ಕೈಲಿ ಹೋಗಿದ್ರನ ಕೈಲಿ ಕಲಿಸಿದ್ರನ ನಾಟಿಬಿಟ್ರ ಕಡೆ ಹಿಂಗೆ ಎಸ್ ಕಡಿಮೆ ಬೀಜ ಹೋಗ್ಬಾರ್ದು. ಅಂದ್ರೆ ನೀವು ಸಸಿ ಮಾಡುವಾಗ ಏನ್ ಸಾಲ್ನಾಗ ಹಾಕ್ತಿರ ಹಂಗ ಉಗ್ಗಿ ಬಿಡ್ತಾರೆ? ಮಡಿ ಬಿಡ್ತಾರೆ, ಉಗ್ಗಿಗೇಸಿ ಕೈಲಿಂದ ಕಲಿಸಿ ಬಿಡ್ತಾರ್ರಿ. ತಳ್ಳಗ್ ಸರಿಯಾಗಿ ಪೂರ ಮಣ್ಣಾಗ ಬಾಳ ಒಳಗೆ ಹೋಗಲ್ರಿ, ಸರಿಯಾಗಿ ತಳ್ಳಗಾಯಿ ಕಲಿಸಿ ನಮ್ಮ ಮಣ್ಣು ಇಲ್ರಿ ಮನೇಲಿ ಅಷ್ಟೇ ಸಾಪ್ ಮಾಡಿಬಿಡ್ತಾರ ಕೈ ಮೇಲೆ, ಕೈಲೇ ಸಾಪ್ ಮಾಡೋದು ಅದನ್ನ ಆಡಿಸ್ಬಿಡ್ತಾರ ಅವ್ರನ್ನ. ಅವ್ಕೆ ಎರಡು ದಿನ ಕಮ್ಮಿ ಇರ್ಬಿಟ್ರೆ ನಾಟಿಬಿಡ್ತಾರ. ವೆಂಕಬಾರ್ ನೋಡ್ರಿ, ಈರುಳ್ಳಿಗೆ ಖರ್ಚು ಬಾಳ ಬರ್ತದ, ಆಳ್ಬೇಕು, ಕಸ ತೆಗಿಯಕ ಅದಕ್ಕೆ ಇದಕ್ಕಂತಾರ, ಮತ್ತೆ ಕಸ ಗಿಸ ಹೆಂಗ್ ಮಾಡ್ತಿರ್ದಲ್ಲ? ಎಣ್ಣೆ ಎಣ್ಣೆ ಬಂದಲ್ರ ಸರ್, ಈಗ ಕಸ ಎಣ್ಣೆ ಹೊಡೆದ್ಬಿಡ್ತಾರ. ಕಸದ ಎಣ್ಣೆ ಹೊಡೆದ್ಬಿಟ್ರೆ ಆಯ್ತು, ಏನ್ ನಮಗೆ ಒಂದು ಎಂಟು ಹತ್ತು ಮಂದಿ ತೆಗೆದ್ಬಿಡ್ತಾರ ಒಂದ್ ಎಕರೆ. ಅಂದ್ರೆ ಕಸದ ಎಣ್ಣೆ ಹಚ್ಚಿದ ಕೂಡ ಹೊಡೆದ್ಬಿಡ್ತಾರೆ? ಹಚ್ಚು ಎಂಟು ಹತ್ತು ದಿವಸ ಹೊಡಿತೀರಿ? ಎಂಟು ಹತ್ತು ದಿವಸ ಕುಡಿತೀವ್ರಿ. ಅಂದ್ರೆ ಯಾವ್ದು ಕಳೆ ಬರದಲ್ಲ? ಅದು ಒಂದು ತಿಂಗಳ ಆದ್ರ ಒಳಗನೆ ಅದ್ರದ್ದು 30-28-25 ದಿನದಾಗನೆ ಗೊಬ್ಬರ ಕಳೆ ಆಗಿರ್ಬೇಕ್ರಿ ಸರ್. ಆದ್ರೆ ನಮ್ಗೆ ಮುಂದೆ ಲೇಟ್ ಆಗಿ ಮಾಡಿದ್ರ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಆದ್ರೆ ಅದಕ್ಕೆ ಒಂದು ಗೊಬ್ಬರ ಒಂದು ತಿಂಗಳ ಒಳಗಾಗಿ ಎಲ್ಲ ಕಳೆ ಇರಬಾರ್ದು, ಕಳೆ ಆಗ್ಬೇಕು, ಗೊಬ್ಬರ ಆಗ್ಬೇಕು, ಗೊಬ್ಬರ ಆಗ್ಬೇಕು, ಗೊಬ್ಬರ ಆಗ್ಬೇಕು. ಒಂದ್ ತಿಂಗಳೊಳಗೆ ಒಮ್ಮೆ ಗೊಬ್ಬರ ಹಾಕಿ, ಗೊಬ್ಬರ ಹಾಕಿ ಮುಗಿದ್ರಿ, ಆಮೇಲೆ ಗೊಬ್ಬರ ಹಾಕುದು, ಆಮೇಲೆ ಮತ್ತೆ ಒಂದ್ ಸಮಯ ಹಾಕ್ಬೇಕ್ರಿ. ಎಷ್ಟು ದಿವ್ಸ ಮತ್ತೆ ಆಮೇಲೆ ಒಂದ್ ಎರಡ್ ತಿಂಗಳ ಬೆಳೆ ಆಗೋಣ ಮತ್ತೊಮ್ಮೆ ಹಾಕ್ತಾರ, ಮತ್ತೊಮ್ಮೆ ಹಾಕ್ತಾರ. ಅವಾಗ ಎಷ್ಟು ಹಾಕ್ತೀರಿ? ಅವಾಗ ಒಂದ್ 3 ಚೀಲ ಹಾಕ್ತಾರ ಎಕರೆಗ್. ಎಕರೆಗ್ 3 ಚೀಲ, ಎಕರೆಗ್ 3 ಚೀಲ ಡಿಎಪಿ ಯೂರಿಯಾ ಸೇರಿ ಸರಿ. ಅಂದ್ರೆ ಎರಡ್ ಸಲ ಗೊಬ್ಬರ 3-3 ಚೀಲ ಹಾಕ್ತಾರ? 3 ಚೀಲ, 8 ಸಲ, 8 ಸಲ ಹಾಕ್ತಾರ. ಒಂದ್ ಸತಿ 9 ಚೀಲ ಹಾಕ್ತೀವಿ. 3-3 ಸಲ ಬೆಳೆ ಬರಲ್ಲ, ಕೊಟ್ಟು ಸರಿಯಾಗಿ ಅಷ್ಟೇ ಕುಂತ್ಕೊಂಡಿರ್ತಾರ, ಮತ್ತೆ ಮೀನು ಹೋಗಿತ್ತಿವಿ 3 ಸಲ, 2 ಚೀಲ ಹಂಗ. ಈಗ ಏನಾರು ಮತ್ತೆ ಎಣ್ಣೆ ಗಿಣ್ಣೆ ಹೊಡಿತೀರಿ? ಎಣ್ಣೆ ಹೊಡಿತೀವಿ ಸರ್, ಎಣ್ಣೆ 4 ಸತಿ ಹೊಡಿತೀವಿ. ಅದಕ್ಕೆ ಪರ್ಪಾಕ್ಸ್ ಅಂತೇಳಿ ಆರ್ತನ ಪುಡಿ, ಅದು ಯಾವ್ದು ಇನ್ನೊಂದಿನೊಂದು ಬರ್ತಾರೆ ಎಣ್ಣೆ, ಅವು ಗೊಬ್ಬರ ಎಣ್ಣೆ ಮೇಲ್ಗೊಬ್ಬರ ಹಾಕ್ತಾರ. ಯಾವ್ದಾವ್ದು ಒಂದು ನಮ್ಮನೆ ಮತ್ತೆ ಅದು ರೋಗ ಬಂದಾಗೆಲ್ಲ ಮಾಡ್ಕೊಂತ ಹೋಗ್ತೀವಿ. ಈ ವರ್ಷ ಆದ್ರೆ ನಿಂತಿಲ್ರಿ, ವರ್ಷ ಹೋಗ್ಬಿಟ್ರಿ ವರ್ಷ. ಈ ವರ್ಷ ಅಂತ ಲಾಸ್ ನಾವು 35 ವರ್ಷ ಲೇಸಿ ನಾವು ನೋಡಿಲ್ಲ. ಅಂದ್ರೆ ಏನ್ ಲಾಸ್ ಆತ ಈ ಸಲ? ಅದು ಸೊಂಟ ತಿರುಗಿ ರೋಗ ಬಂದಿರುತ್ತೆ, ಸೊಂಟ ತಿರುಗಿ ಬೀಳೋದ್ರ ಕಲಾಸ ಆಯ್ತು. ಸೊಂಟ ತಿರುಗಿ ಬಂದ್ಬಿಡ್ತಿ ವರ್ಷ, ರೋಗ ಬಂದು ಏನು ಕಂಟ್ರೋಲ್ ಆಗ್ಲಿಲ್ಲ, ಕಂಟ್ರೋಲ್ ಆಗಲ್ರಿ ವರ್ಷ. ಎಲ್ಲಾರ್ದಂಗ ಆಯ್ತು, ಎಲ್ಲ ನಮ್ಮ ಊರಾಗ ಒಂಥರ ಎಲ್ಲಾರ್ದಂಗ ಇದೆ, ಬೇರೆ ಊರಾಗ ಆಗಿದೆ. ಏನ್ ಈ ಸಲ ಮತ್ತೆ 35 ವರ್ಷನಾಗ ಬಂದದ್ದು ಹೊಸದ, ಈ ಹೊಸ ತರ ಬಂದದಂತಂದ್ರೆ ಯಾಕೆ ಇದು ಏನ್ ಗೊತ್ತಾತ ಯಾಕೆ ಬಂತಂತ? ಯಾಕೆ ಬಂದ್ರ ಅದು ತಂಪಿಗೆ ಬರ್ತದ, ಅದೊಂದು ಇದು ಭೂಮಿ ರೋಗ ಅಂತ ಹೇಳಿದ್ರಿ ಸರ್. ಅದಕ್ಕಾಗಿ ನಾವು ಕರೋನಾ ಟೈಪ್ ತಿರುಗಿ ತಿರುಗಿ ತಿರುಗಿ ಹಂಗೆ ಹೋಯ್ತಿರಿ ಕಲಾಸ್, ಏನಿಲ್ಲ ನೆಟ್ಟ ತಿರುಗಿ ಗಡ್ಡಿ ಗಡ್ಡಿಲ್ಲ ಪಡ್ಲ ಕಲಾಸ್ ಅಲ್ಲೇ ಬಿಡ್ತೀರಿ ಕಲಾಸ್. ನಿನ್ನೆ ಒಯ್ದಿನ್ರಿ 14 ಪ್ಯಾಕೆಟ್ ಒಯ್ದಿನಿ ಒಂದ್ ಎಕರೆ ಹೊಲ ಒಂದ್ ಟೈಮ್ದಾಗ. ಅದು 300 ಪ್ಯಾಕೆಟ್ ಆದವಲ್ಲ, ಅದು 300 ಪ್ಯಾಕೆಟ್ ಅಂದ್ರೆ 100 ಕ್ವಿಂಟಲ್ ಅಂತ ಹೊಲ. ನಿನ್ನೆ ಬರೀ 14 ಪ್ಯಾಕೆಟ್ ಆಗ್ಯದ, 200 ಕ್ವಿಂಟಲ್ ಮಾರಿ, 200 ರೂಪಾಯಿ ಒಂದ್ ಕ್ವಿಂಟಲ್ ಮಾರಿ, 200 ರೂಪಾಯಿ ಅಷ್ಟೇ ನೋಡ್ರಿ. ನೋಡ್ರಿ ಅಲ್ಲಿದ್ದು ನೋಡ್ರಿ, ನಾ ಮಾಡಿ ಅಂದ್ರೆ ಇದೇ ವರ್ಷ ಲಾಸ್ ಆಗ್ಯದ. ಆದ್ರ ಬಿಡದಲ್ರಿ, ಬಿಡದಲ್ಲ. ಈಗ ಆಯ್ತು ಬೆಡಿ ಚಲ ಕಚ್ಚಿವ, ಈಗ ಮತ್ತೆ ಸಸಿ ಮಾಡಕೈತಿವ್ರಿ, ಆಯ್ತು ಮಾಡಕೈತಿವ್ರಿ. ಈಗ ಅಷ್ಟು ಹೋಗಿ ಅದ 3 ಎಕರೆ ಅಂದ್ರ ಈಗ ಅಷ್ಟು 3 ಎಕರೆ ಮತ್ತೆ ಹಚ್ತವ್ರಿ. ವರ್ಷ ಎಷ್ಟು ಉಳ್ಳಾಗಡ್ಡೆ ಆಗತ್ತೆ ನಿಮ್ದು ವರ್ಷ? ವರ್ಷ ಒಂದು 400-500 ಪ್ಯಾಕೆಟ್ ಉಳ್ಳಾಗಡ್ಡೆ ಹಾಕ್ತಾರೆ, 300 ಕ್ವಿಂಟಲ್ರಿ ಹಾಕ್ತಾರೆ. ಈ ನೋಡ್ರಿ ಉಳ್ಳಾಗಡ್ಡಿ ಕಿತ್ತ ಮೇಲೆ ಏನ್ ಮಾಡ್ತಾರೆ, ಬಹಳಷ್ಟು ಮಂದಿ ಬಿಸಿಲಿಗೆ ಒಣಸ್ತಾರ, ಕೆಲವೊಂದಿಷ್ಟು ಮಂದಿ ನೆಲ್ಲಿಗೆ ಒಣಸ್ತಾರ, ಆಮೇಲೆ ಒಂದಿಷ್ಟು ಮಂದಿ ಅಲ್ಲೇ ಎಲ್ಲ ತಪ್ಪಲು ಉದಿರಿ ತಪ್ಪಲಲ್ಲೇ ಒಣಗುತ್ತಾನ ಅಲ್ಲೇ ಹೊಲದಾಗ ಬಿಡ್ತಾರ, ಆಮೇಲೆ ಕಿತ್ಕೋತಾರ. ನೀವ್ ಹೆಂಗ್ ಮಾಡ್ತೀರಿ? ನಾವು ಅಷ್ಟೇ ಮಾಡ್ತೀವಿ, ತಪ್ಪಲ ಆಗತನ ಬಿಟ್ಟುಗೇಸಿ ಹೊಲದಾಗ ಕಿತ್ತಿ ನಾವು ನೆಳ್ಳಿ ಗುಣಿಸ್ತೀವ್ರಿ. ನೆಳ್ಳಿ ಗುಣಿಸಿ ಆಮೇಲೆ ನೆಳ್ಳಿಗೆ ಗುಡಿಸಿ ಜೋಪಡಿಗೆ ಹಾಕ್ತೀವಿ. ಜೋಪಡಿ ಹಾಕಬಾರ್ದು ಇವರ್ ಶೆಡ್ ಮಾಡಿವ್ರಿ, ಹೊಸ ಶೆಡ್ ಅಂದ್ರೆ ಉಳ್ಳಾಗಡ್ಡಿ ಸ್ಟೋರ್ ಮಾಡಕ್ ಒಂದ್ ಶೆಡ್ ಮಾಡ್ಕೊಂಡ್ರಿ ಈ ವರ್ಷ ಮಾಡಿವ್ರಿ. ಹೇಗೆ ಅಂದ್ರೆ ತಂತಿ ಕಟಾಂಜ್ರಿ ಟೈಪ್ ಟೈಪ್ ಮಾಡಿವ್ ನೋಡ್ರಿ. ವರ್ಷ ಅಂದ್ರೆ ನಾವು ಆಪಿಲ್ ಒದಿಸಿ ಬಿಡ್ತೀವಿ ಗುಡಿಸಲಿ, ಅವು ಒದಿಸಿ ಅದೇ ಗುಡಿಸ್ಲಾಕ ನಮ್ಗೆ ಬೇಕಾದಂಗಿರ್ದು. ಈ ವರ್ಷ ಶೆಡ್ ಮಾಡಿವ್ರಿ, ವರ್ಷ ಗುಡಿಸಿ ಏನ ಮತ್ತೆ ಅವು ಇದ್ರ ರೋಕ್ ಅದಕ್ಕೆ ಕೊಳಿತಾರ, ಉಳ್ಳಾಗಡ್ಡಿ ಕೊಳೆಯಲ್ಲ, ಕೊಳೆಯಲ್ರಿ ಶೆಡ್. ಈಗ ನೋಡ್ರಿ ಏನು ಇಲಾಖೆಯವ್ರು ಕೊಟ್ಟರೆ ನಿಮಗೆ ಹೆಂಗೆ? ಇಲಾಖೆಯವ್ರು ಕೊಟ್ಟರಿ, ತೋಟಗಾರಿಕೆ ಇಲಾಖೆಯವ್ರು ಕೊಟ್ಟರಿ. ಹೇಗೆ ಅನಿಸ್ತದೆ ನಿಮಗೆ ಶೆಡ್ಡು? ಶೆಡ್ ಅನ್ ಬೇಸರ್ ಸರ್, ಅವು ಏನು ಈಗ ಮತ್ತೆ ನಮ್ಗೆ ನಾವು ಬಿದ್ದು ಆಗ್ಯದ ಶೆಡ್ ಆಗಿದ್ವು ಚಲೋ. ಈಗ ಒಬ್ರು ಏನು ರೊಕ್ಕದು ಸಬ್ಸಿಡಿ ಸಿಗ್ತ ನಿಮಗೆ? ಸಬ್ಸಿಡಿ ಅಂದ್ರೆ ನಾವು ಮಾಡಿದ್ರೆ ನಾವು ರೊಕ್ಕ ನಾವು ಕೊಡ್ಬೇಕು, ಮತ್ತೆ ಅವ್ರು ನಮ್ಮ ರೊಕ್ಕ ನಮ್ಗೆ ಆಮೇಲೆ ಕೊಡ್ತಾರಂತ. ನಿಮ್ಮಲ್ಲಿ ಯಾರ್ಯಾರು ಬಹಳಷ್ಟು ಮಂದಿ ಮಾಡಿಸ್ಕೊಂಡ್ರ ಉಳ್ಳಾಗಡ್ಡಿ? ಒಂದು 15-16 ಶೆಡ್ ಆಗ್ಯಾವ್ರಿ ಸರ್. ಆಗ್ಯಾವ್ರಿ ಇಲ್ಲ, 3 ಸಣ್ಣ 100 ಅಂದ್ರೆ ಬೇಸಾಗ್ಯವ್ರಿ. ಎಲ್ಲರೂ ಬಳಸಾಕತ್ತಾರ? ಎಲ್ಲರೂ ಬಳಸಾಕ್ರಿ, ಎಲ್ಲಾರು ಮಾಡ್ಯಾರ ನೋಡ್ರಿ ವರ್ಷ ಮಾಡಕೈತಾರ್ರಿ, ಮಾಡ್ಯಾರ. ಅದ್ರಲ್ಲಿಂದ ನಮಗೂ ಚಲೋ ಕಾಣ್ತದ, ಯಾಕಂದ್ರೆ ಒದಿಸೋದು ಬಿಡೋದು ವರ್ಷ. ಎಷ್ಟು ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ಟೋರೇಜ್ ಶೆಡ್ ಮಾಡ್ಕೊಂಡಿರಲ್ಲ, ಎಷ್ಟು ಹಿಡಿತದ ಉಳ್ಳಾಗಡ್ಡಿ? ಅದು 500 ಪ್ಯಾಕೆಟ್ ಹಿಡಿತು ನೋಡ್ರಿ ಸರ್, 500 ಪ್ಯಾಕೆಟ್ ಒಣಗಿಸಿ. ಎಷ್ಟು ತಿಂಗಳವರೆಗೆ ಇಡಬಹುದು ಅದರಲ್ಲಿ? ಅದು 2-3 ತನ 4 ತಿಂಗಳ ತನ ಲಾಸ್ಟ್ ಬಿದ್ದ ದಾಣಿ ಇತ್ತು ಅಂದ್ರೆ 2 ತಿಂಗಳದಾಗ 1.5 ತಿಂಗಳ ಮಾರ್ತವ್ರಿ. ದಾಣಿ ಇಲ್ಕಪ್ಪ ಅಂದ್ರೆ 4 ತಿಂಗಳ ಆಗ್ತರಿ. ಆಗತ್ತರಿ ವೆಂಕಬಾರೆ ಉಳ್ಳಾಗಡ್ಡಿ ಒಣಗಿಸ್ತಿರ್ಲ, ಎಷ್ಟು ದಿವಸ ನೆಲ್ಲಾಗ ಒಣಗಿಸ್ತಿರ ಅವ್ನು? ಅವು ಒಂದು 15 ದಿವಸ ಓತ್ರಿ, 20 ದಿವಸ ಓತದ. ಅವು ಎಷ್ಟು ಹೊರಗಿದ್ದೊಟ್ರ ಪಾಡ್ರಿ, ಮಳೆಗಾಲ ಬರತನ ಇಡ್ತಾರ ಒಳಗೆ, ಹೊರಗಿರ್ತೀವಿ. ಮಳೆಗಾಲ ಯಾವಾಗ ಬಂದು ಆಯ್ತಪ್ಪ ಅಂದ್ರೆ ನಾವು ಅದ್ರ ನಾವು ಒಳಗೆ ತುಂಬಿ ಪ್ಯಾಕ್ ಮಾಡಿಬಿಡ್ತೀವಿ. ಮಳೆಗಾಲದಾಗ ಹೊಸದ ತೆರೆಯದ ಬ್ಯಾಸರ ಬಂತಂದ್ರೆ ನಾವು ಅದಕ್ಕೆ ಹಾಕಿಬಿಟ್ರಿ, ಶೆಡ್ನಾಗ ಹಾಕಿ ಹೊಲಿಸ್ಬಿಡ್ತಾರೆ. ಆಯ್ತು ಕಲಸ್ತು. ಈಗ ಮಾರಾಟದ್ದು ಹೆಂಗೆ ಮತ್ತೆ ಎಲ್ಲೆಲ್ಲಿ ಮಾರ್ತಾರೆ ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ನಾವು ಶಾಪುರ ಮಾರ್ತೀವಿ, ಈ ಕಡೆ ರಾಯಚೂರು ಮಾರ್ತೀವಿ, ಮಾನವಿ ಮಾರ್ತೀವಿ. ಅವರೇ ಬರ್ತಾರೆ ಸರ್, ಬಂದು ಅವರೇ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ನೀವೇನು ಫೋನ್ ಮಾಡಿ ಹೇಳ್ತೀರಾ ಅವ್ರಿಗೆ? ಫೋನ್ ಮಾಡಿ ಹೇಳ್ಬಿಡ್ತಾರೆ. ನಮ್ಮ ಅವ್ರ ಫೋನ್ ನಮ್ಮಲ್ಲೇ ನಮ್ಮಲ್ಲೇ ಅವ್ರಿ. ಅವು ಗಾಡಿ ಡ್ರೈವರ್ಗಳ ಈಗ ಅವ್ರಿಗೆ ನಾವು ಹೋಗೋದನ್ ಬೇಕಿಲ್ಲ, ಹೋದ್ರೆ ಅವ್ರು ಇಂಥವ್ರ ಗಡ್ಡೆ ಹಿಂಗ ಅಂತ ಸೂಣ್ಯಾಕ ಒಂದ್ಸೈತು ಈಗ ಹಾಕಿ ತೋರಿಸ್ಬಿಟ್ರೆ ಆಯ್ತು, ಅವ್ರು ತಗೊಂಡ್ಬಿಡ್ತಾರೆ. ಅಂದ್ರೆ ತೂಕ ಅದು ಇಲ್ಲೇ ವೇ ಬ್ರಿಡ್ಜ್ ಮಾಡ್ತಾರೆ? ಏನೇ ಅಭಿವೃದ್ಧಿ ತೂಕ ಮಾಡ್ತಾರೆ, ಒಬ್ಬರು ತೂಕ ಅನುಮಾನ ಇಲ್ದ 50 ಕೆಜಿ ಮೇಲೆ ಗುತ್ತಿಗೆ ತಗೊಂಡ್ಬಿಡ್ತಾರೆ. ನಮ್ಗೆ ಕಾತ್ರಿ ಕಾತ್ರಿ ಮನೆ ಚಲೋನೆ ಚೀಲ 50 ಕೆಜಿ ಲೆಕ್ಕನೆ ಚೀಲ ತಗೊಂಡ್ಬಿಡ್ತಾರ್ರಿ. ಅವ್ರು ಕಾತ್ರಿ ಇಲ್ದವ್ರು ಗುತ್ತಿಗೆ ನಾವು ತೂಕ ಮಾಡಿಸ್ತಂತಾರೆ, ತೂಕ ಮಾಡಿಸಿಂತಾರೆ ಅಷ್ಟೇ ಮಾಡ್ತಾರೆ. ಮತ್ತೆ ಮಾರಾಟ ಆದ್ಮೇಲೆ ರೊಕ್ಕದ ಹೆಂಗ್ ಮಾಡ್ತಾರೆ? ಮತ್ತೆ ಕೊಡ್ತಾರಲ್ಲ ಅವ್ರು ನಮ್ಗೆ ಮನೇನೆ ಆಗ್ಬಿಡ್ತಾರೆ. ನಮ್ಗೆ ರೊಕ್ಕದ ನಮ್ಗೆ ಅವ್ರೇನ ಅವ್ರ ತಾವೇ ಕಳ್ಸಾರ ಗಾಡಿ ಅವ್ರು ಕೂಡ ಕಟ್ ಕಳಿಸ್ಬಿಡ್ತಾರ ಕಟ್ ಕಳ್ಸಾರ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ನಮ್ಮ ಅಕೌಂಟಿಗೆ ಏನು ಅಕೌಂಟಿಗೆ ಹೋಗಿಲ್ಲ ಅಷ್ಟೊಂದು ನಾವು ಇಲ್ಲಿ ದುಡ್ಡು ಕೊಟ್ಬಿಡ್ತಾರೆ ಆಗಿಂದ ಕೊಟ್ಬಿಡ್ತಾರ ಅವ್ರು ಈ ಒಂದ್ ಹೇಳೆ ಕೊಡಲ ಅಂದ್ರೆ ಇನ್ನೊಂದು ಗಾಡಿ ಒಯ್ದಾಗ ಕೊಟ್ಬಿಡ್ತಾರ ಅವ್ ಸೇರಿಸಿ ಅಷ್ಟು ಮಾಡಿದ್ರು ಅಲ್ಲಿದ್ದಿಲ್ಲ ನಾವು ಅದೇ ಮಾಡ್ಕೊಂಡು ಬಂದು ನೋಡಿರ್ತಾರ ಉಳ್ಳಾಗಡ್ಡಿ ಮತ್ತೆ ನೀವು ಬಾಳ ಅಂದ್ರೆ ಒಂದ್ ನಾಲ್ಕು ತಿಂಗಳು ಇಡ್ತೀರಿ ನಾಲ್ಕು ತಿಂಗಳಿಗಿಂತ ಜಾಸ್ತಿ ಇಡಕ್ಕಾಗತ್ತ ಇಡಕ್ಕಾಗಲ್ಲ ರೀ ನಾಲ್ಕು ತಿಂಗಳಿಗಿಂತ ಜಾಸ್ತಿ ಇಟ್ಟರೆ ಕೆಟ್ಟ ಹೋತಾರ ಕೆಟ್ಟ ಹೋತಾರ ಈಗ ಕೆಡಕೈತೆ ನೋಡ್ರಿ ಈಗ ಅವ್ರು ಇಲ್ಲಿ ಇಟ್ಟು ಆಗಿಲ್ಲಿದ್ದ ಈಗ ಈಗೇನು ಐದು ನಾಲ್ಕನೇ ತಿಂಗಳದಾಗ ನಾವು ಗುಡಿಸ್ಲಿಕ್ಕೆ ಹಾಕ್ತೀವ್ರಿ ಈಗ ಇದೆಷ್ಟು ರೀ ಈಗ ಆರು ತಿಂಗಳ ಲೆಕ್ಕ ಆಯ್ತುರಿ ಅಷ್ಟರ ತನಕ ಮಂದಿ ಎರಡನೇ ತಿಂಗಳೊಳಗೆ ಮಾಡಿದ್ರೆ ನಮ್ಗೆ ಚಲೋ ಸಿಗುತ್ತೀರಿ ಇದ್ರಾಗ ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗ್ತಾವ್ರಿ ಹೋಗ್ತಾವ ಯಾಕೆ ದಾಣಿ ಇಲ್ಲ ಅಂತ ನಾವು ಇಟ್ಬಿಡ್ತೀವ್ರಿ ಅವು ಡ್ಯಾಮೇಜ್ ಆತಾವ್ರಿ ಡ್ಯಾಮೇಜ್ ಆಗ ಸ್ವಲ್ಪ ನಮ್ಗೆ ಲಾಸ್ ಆತ್ರಿ ಲಾಸ್ ಆದ್ರೆ ಆಯ್ತು ಬಡನೆ ಕಡೆ ದಾಣಿ ಆತ ಅಂತ ಅದ್ರ ಕವರ್ ಆಯ್ತಾರ ಆತ್ರಿ ಮತ್ತೆ ಹೋದ್ರು ಒತ್ತು ಒಂದ್ವರ್ಷ ಆತ್ರ ಒಂದ್ವರ್ಷ ಹೋತ್ರ ಹಿಂಗೆ ಕೊಳತದ ಉಳ್ಳಾಗಡ್ಡೆ ತಿಪ್ಪಿಗೆ ಹಾಕ್ಬಿಡ್ತಾರೆ ನೀವು ತಿಪ್ಪಿಗೆ ಹಾಕ್ಬಿಡ್ತಾರೆ ಸರ್ ಕೊಳತ ಉಳ್ಳಾಗಡ್ಡೆ ತಿಪ್ಪಿಗೆ ಹಾಕ್ತಾರ್ರಿ ಅಂದ್ರೆ ಉಳ್ಳಾಗಡ್ಡಿಂದ ಬಹಳಷ್ಟು ನಿಮಗೆ ಲಾಭ ಆಗ್ಯದ ಹೊಲ ಹಿಡ್ಕೊಂಡಿರಿ ಎಲ್ಲ ಮಾಡ್ಕೊಡಿವ್ರಿ ನಮ್ಮೂರನೇ ತೆಗ್ಗಾಳನೇ ನಮ್ಮ ಉಳ್ಳಾಗಡ್ಡಿಲಿಂದ ನಮ್ದು ನಮ್ಮೂರು ಚಲ ನೋಡ್ರಿ ಅಂದ್ರೆ ಎಲ್ಲರೂ ಬೆಳಿತಾರಲ್ಲ ಉಳ್ಳಾಗಡ್ಡಿ ಒಂದು ಮೂರು ಪಾಲಿ ಭಾಗ ಬರೀ ಉಳ್ಳಾಗಡ್ಡಿ ಮಾಡ್ರ ಅರ್ರ ಸರ್ ಇಲ್ಲಿ ನಮ್ಮೂರಾಗ ಒಂದ್ ನಾಲ್ಕನೇ ಭಾಗನೇ ಕೆಂಪು ಉಳ್ಳಾಗಡ್ಡೆ ಬಿಳಿ ಉಳ್ಳಾಗಡ್ಡೆ ಇಲ್ಲರಿ ಗುಲಾಬಿ ಸಂಬಂಧ ರೀ ಗುಲಾಬಿ ನಮ್ಮ ಮನಿ ಬೀಜ ಮಾಡ್ರಿ ಅಷ್ಟು ಕೆಂಪು ಇರಲ್ಲ ಅಷ್ಟು ಬಿಳಿ ಇರ್ತಲ್ರಿ ಮೀಡಿಯಂ ಮೀಡಿಯಂ ಗಡ್ಡಿ ಸೈಜ್ ಹೆಂಗ್ ಬರ್ತದ ಗಡ್ಡಿ ಸೈಜ್ ಬೇಸ ಬರ್ತಾರ ಬೇಸ ಐದು ಆರು ಉಳ್ಳಾಗಡ್ಡಿ ಒಂದ್ ಕೆಜಿ ಬರ್ತಾರೆ ದೊಡ್ಡ ಸೈಜ್ ಬರ್ತಾರ ಈ ಐದು ಆರು ಉಳ್ಳಾಗಡ್ಡಿ ಒಂದ್ ಕೆಜಿ ಹತ್ತರ ಬೇಸ ಚಲೋ ಸತ್ವ ಮಾಡಿ ಬೆಳಿಸ್ತಾರ ಏನ್ ಉಳ್ಳಾಗಡ್ಡಿ ಚಲೋ ಸೈಜ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ್ರಿ ಅದಕ್ಕೆ ಏನ್ ಮಾಡ್ಬೇಕ್ರಿ ಇದೇ ನಾವು ಗೊಬ್ಬರನೇ ಹಾಕ್ತಾರ ನೋಡ್ರಿ ನಾವು ಅಲ್ಲಿದ್ರಿ ಆದ್ರೂ ತಿಪ್ಪಿ ಗೊಬ್ಬರ ಅದಲ್ಲ ಆದ್ರೆ ಏನದು ಸ್ವಲ್ಪ ಕಪ್ಪು ತರಿ ನಾಲ್ಕು ತಪ್ಪಾರ ಕಪ್ಪು ನೆಲಕ್ಕ ದಪ್ಪ ಬರ್ತದ ಸ್ವಲ್ಪ ಗರ್ಸಿ ನೆಲಗಳು ಬ್ಯಾಸಿ ಕೆಸಲ್ರಿ ಮಳಿಗಾಲಕ್ಕೆ ಹಚ್ತೀವಿ ಮಳಿಗಾಲಕ್ಕೆ ಸ್ವಲ್ಪ ನೀರು ಜಾಸ್ತಿ ಕಡಿಸಿ ಅಂತಾರೆ ಇದು ಗರ್ಸಿ ನೆಲ ಅದು ಕಪ್ಪು ನೆಲ ಅಂದ್ರೆ ನೀರು ಕಡಿಸಂಗಲ್ರಿ ಬಹಳ ಅದು ಸ್ವಲ್ಪ ನೀರು ಬಿಟ್ಟು ನಿಂತಿದಾರ್ರಿ ಭೂಮಿ ಆ ತರಕ ದಪ್ಪ ಬರ್ತದ ಮಳಿಗಾಲಕ್ಕ ನಾವು ಬಪ್ಪು ಭೂಮಿ ಹಚ್ತೀವ್ರಿ ಬ್ಯಾಸಿಗೆ ಗರ್ಸು ಭೂಮಿ ಹಚ್ತೀವ್ರಿ ವೆಂಕೋಬರ್ ಎಷ್ಟದ ಒಟ್ಟ ಹೊಲ ಭೂಮಿ ನಿಮ್ದು ಲೀಸ್ ಅದು ಎಷ್ಟು ಮಾಡ್ಕೊಂಡ್ರಿ ಏನೇನು ಬೆಳೆಗಳನ್ನ ಹಾಕ್ತೀರಿ ಮತ್ತು ಉಳ್ಳಾಗಡ್ಡಿ ಅಲ್ಲದ ಮತ್ತೆ ಬೇರೆ ಬೇರೆ ಒಂದು ಐದು ಎಕರೆ ಹತ್ತಿಟ್ಟಿವ್ರಿ ಸರ್ ಈ ವರ್ಷ ಒಂದು ನಾಲ್ಕು ಎರಡು ಎಕರೆ ಮೆಣಸಿನಕಾಯಿ ಇಟ್ಟಿವಿ ಮತ್ತೆ ಒಂದು ಮೂರು ಎಕರೆ ಉಳ್ಳಾಗಡ್ಡೆ ಹಚ್ಚಿದ್ವಿ ಮೂರು ಎಕರೆ ಉಳ್ಳಾಗಡ್ಡೆ ಅಂತ ಹೋಯ್ತು ವರ್ಷ ಅಲ್ಲಿದ್ದಲ್ಲಿ ಹೋಗಿ ವರ್ಷ ಎಂದು ಆಗಿಲ್ಲ ವರ್ಷ ಹೋಯ್ತಿ ಹೋಗ್ಬಿಡ್ತೀವಿ ಒಂದು ಎಕರೆ ಗದ್ದೆ ಮಾಡಿವಿ ನಮ್ಗೆ ಒಟ್ಟಿ ತಿನ್ನ ಗದ್ದಿ ಕವಳೆ ಆತವ ಅದ್ ಸಜ್ಜಿ ಮಾಡ್ತೀವ್ರಿ ಮತ್ತೆ ತಕೊಂಡು ಅತ್ತಿ ತಕೊಂಡು ಸಜ್ಜಿ ಮಾಡ್ತೀವಿ ಉಳ್ಳಾಗಡ್ಡಿ ಲಾಭದಿಂದ ಎಷ್ಟು ಎಕರೆ ಭೂಮಿ ಹಿಡ್ಕೊಂಡಿರಿ ಒಂದು ನಾಲ್ಕು ಐದು ಎಕರೆ ಭೂಮಿ ತಗೊಂಡಿ ನೋಡ್ರಿ ಐದು ಐದೂವರೆ ಎಕರೆ ಭೂಮಿ ತಗೊಂಡಿವಿ ನಾವು ಉಳ್ಳಾಗಡ್ಡಿಂದ ತಗೊಂಡ್ರಿ ಅಂದ್ರೆ ಅಲ್ಲ ಜಾಸ್ತಿ ಇನ್ನಟ್ ಮಾಡಬಹುದಲ್ಲ ಮತ್ತೆ ಲಾಭ ಬರ್ತದಂದ್ರೆ ಯಾಕೆ ಎರಡು ಎಕರೆ ಯಾಕೆ ಮಾಡ್ತಾರೆ ಇಲ್ರಿ ಹೇಳಕ್ಕಾಗಲ್ರಿ ಅದು ಒಂದ್ ಸರ್ ಸಾತ್ವ ಸತ್ತು ಹೋಗ್ತದ ಅದ ಅದಕ್ಕಾಗಿ ನಾವು ಎರಡು ಎಕರೆ ಒಂದ್ ದೀಡ್ ಎಕರೆ ಎರಡು ಎಕರೆ ದೀಡ್ ಎಕರೆ ಅಷ್ಟೇ ಒಂಟಿ ಅಂಟಿವ್ರಿ ನೋಡ್ರಿ ಮಳಿಗಾಲಕ್ಕ ಲಕ್ಷಣ ಆಗಲಿ ಅದು ಮಾಡ್ತೀವಿ ಮತ್ತೆ ಬೇರೆ ಮ್ಯಾಲ ಹತ್ತಿ ಮಾಡ್ತೀವಿ ಮೆಣಸಿನಕಾಯಿ ಮಾಡ್ತೀವಿ ಮತ್ತೆ ಈ ಕಡೆಗೆ ಶೇಂಗಾ ಬಿತ್ಕೊಂತೀವಿ ಹತ್ತಿ ಕೆಡಿಸಿಕೊಂಡು ಶೇಂಗಿಗೆ ಎತ್ತುಗಳ ಒಟ್ಟಾತದ ನಮ್ಗೆ ಶೇಂಗಿಂದ ರೊಕ್ಕನ ಚಲ ಸಿಗುತ್ತಾರ ಅದು ಅಂದ್ರೆ ಎತ್ತುಗಳದ ನಿಮ್ಮ ಎತ್ತುಗಳವ್ರಿ ಮನೆಯಲ್ಲಿ ಕೆಲಸ ಮಾಡೋರು ಮನೆ ಇಬ್ಬರು ಗಣಮಕ ಮಕ್ಕಳವ್ರಿ ಒಕ್ಕಲ್ತನ ಮಾಡ್ತಾರ ಇಬ್ರು ಒಕ್ಕಲ್ತನ ಮಾಡ್ತಾರ ನಾವ್ ಮೇಲವರಿ ಓಡಾಡ್ಕೊಂಡ್ ತಂದ ಇಲ್ದ ತಂದ ಹಾಕ್ತಾರ ನಾವ್ ಗೊಬ್ಬರ ಮಾರಕ್ ಹೋಗುದು ನಮ್ ನಾವ್ ಮಾಡ್ತಾರ ಅಂದ್ರೆ ಹೆಂಗ್ರಿ ವೆಂಕೋಬರ್ ನಿಮ್ ಒಕ್ಕಲ್ತನ ಪೂರ ಲಾಭ ಐತಿ ಒಟ್ಟ ಲಾಭ ಬೇಸರ್ ನಮ್ಗೇನ್ ಮಾಡಿದಷ್ಟು ದುಡ್ದಷ್ಟು ಕೂಲಿ ಸಿಗ ಸಿಗ್ತಾರ ನಾವ್ ಲಾಸ್ ಅಲ್ರಿ ಲಾಸ್ ಅಲ್ರಿ ಲಾಸ್ ಇಲ್ಲ ಲಾಸ್ ಅಲ್ರಿ ಅಲ್ಲಿ ಮಾರಾಟ ಮಂದಿ ಲಾಸ್ ಆಗೈತ್ರಿ ಒಕ್ಕಲ್ತನ ಅಂತಾರ ಯಾಕ ಇವರ್ ಸ್ವಲ್ಪ ಲಾಸ್ ಕಾಣ್ತಾರಿ ಆದ್ರೆ ನಾವ್ ಕವರ್ ಆತ್ರಿ ನಮ್ಗೆ ನಾವ್ ಬ್ಯಾಸಿಗೆ ಈಗ ಮಳಿಗಾಲ ಹೋಗಿದ್ರ ಬ್ಯಾಸಿ ತಕ್ಕಂತೀವ್ರಿ ಮನ್ಯಾಗ ದುಡಿಯೋ ಚಂದ ದುಡಿತಾರ್ರಿ ದುಡಿಯರ್ ಇದ್ದಾಗ ಅದನ್ನ ಬಿಡದಲ್ರಿ ಈಗ ಅದೇ ಒಂದು ಉಳ್ಳಾಗಡ್ಡಿ ಹೋದ್ರೆ ನಮ್ಗೆ ಒಂದು ಚಿಂತೆ ಆಗಿಬಿಡ್ತಾರಿ ಹೆಂಗ್ ಹೋಯ್ತಲ್ಲ ಅಷ್ಟು ಇಷ್ಟು ದಿನ ಆಗಿಸಿ ಅದರಿಂದ ನಾವು ಇದಾಗಡ್ರು ಅಂತ ಹುಡುಗರು ಮಿಡಕ್ತಾವ ಆದ್ರೆ ನಮ್ಗೆ ತೆಗಿತಾರ ಅಂಬುದು ನಮ್ಗೆ ಗ್ಯಾರಂಟಿ ಆದ್ರಿ ಗ್ಯಾರಂಟಿ ನಮ್ಮ ಮನುಷ್ಯಾಗ ಆದ್ರೆ ಒಟ್ಟು ಒಳ್ಳೇದು ವೆಂಕೋಬರ್ ನೋಡ್ರಿ 35 ವರ್ಷದಿಂದ ಉಳ್ಳಿಗಡ್ಡೆ ಬೆಳಿತಾ ಇದ್ದೀರಿ ಒಂದ್ ವರ್ಷ ಉಳ್ಳಾಗಡ್ಡಿ ಲಾಭ ಆಗ್ಲಿ ಲಕ್ಷಣ ಆಗ್ಲಿ ಹೆಂಗ ಬೆಳಿತಾ ಇರೋದ್ರಿಂದ ಉಳ್ಳಿಗಡ್ಡೆಯಿಂದ 5 ಎಕರೆ ಹೊಲ ಹಿಡ್ಕೊಂಡ್ರಿ ನೀವು ಖಂಡಿತ ನೀವೊಬ್ಬ ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು ನಮ್ಮ ರೈತರಿಗೆ ಒಮ್ಮೆ ಹಾಕ್ತಾರೆ ರೈತರು ಕಾಯಿಪಲ್ಲೆ ಇರ್ಬೋದು ಯಾವುದೇ ಬೆಳೆಯನ್ನ ಹಾಕಿ ಲಾಸ್ ಆತಂದ್ರೆ ಬಿಟ್ಟು ಬಿಡ್ತಾರೆ ಆದ್ರೆ ನೀವು ಸತತವಾಗಿ 35 ವರ್ಷದಿಂದ ಉಳ್ಳಾಗಡ್ಡೆನ ಬೆಳೆದು ಲಾಭವನ್ನ ಪಡೆದು 5 ಎಕರೆ ಭೂಮಿಯನ್ನು ಹಿಡ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಉದಾಹರಣೆ ಮೆಚ್ಚುವಂಥದ್ದು ನಿಮ್ಮ ಹಾಗೆ ರೈತರು ಇಂಥ ವಿಚಾರವನ್ನ ಗಮನಿಸಲಿ ಅಂತ ಹೇಳೋ ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ಧನ್ಯವಾದ ನಮಸ್ಕಾರ ನಮಸ್ಕಾರ ನಮಸ್ಕಾರ ಇದುವರೆಗೆ ದೇವದುರ್ಗ ತಾಲೂಕಿನ ತಂಗಿಹಳ್ಳ ಗ್ರಾಮದ ವೆಂಕೋಬ ಅವರ ಈರುಳ್ಳಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ದಿನಾಂಕ 10/11/2021 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಎರಡು ದಿನ ನಂತರ ಚದುರಿದಂತೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29 30 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 20 22 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76% ಮತ್ತು ಕನಿಷ್ಠ ಆರ್ದ್ರತೆ 50-52 ಸಾಧ್ಯತೆ ಇದೆ. ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 2-4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈ ಕೆಳಕಂಡ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ಹಿಂಗಾರಿ ಜೋಳ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪಡಿಸಬೇಕು. ಜೋಳದಲ್ಲಿ ಸುಳಿ ನೋಣದ ಹತೋಟಿಗೆ 2 ml ಪ್ರೊಫೆನೋಫಾಸ್ 50 EC ಅಥವಾ 2 ml ಕ್ಲೋರೋಫೈರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆ ಮಾಡಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಉತ್ಪನ್ನಗಳ ನೆಲಗಡಲೆ, ಶೇಂಗಾ, ಗುಂಗ್ರಿ 4,099-5,890 ರೂಪಾಯಿಗಳು. ಭತ್ತ, ಸೋನಾ ಮಸೂರಿ 1,269-1,970 ರೂಪಾಯಿ. ಮಾರುಕಟ್ಟೆ ಲಿಂಗಸುಗುರು. ಸಜ್ಜೆ ಇತರೆ 1,560 ರೂಪಾಯಿಯಿಂದ 1,700 ರೂಪಾಯಿಗಳು. ಹೆಸರುಕಾಳು 6,440 ರೂಪಾಯಿ. ಮಾರುಕಟ್ಟೆ ಸಿಂಧನೂರು. ಭತ್ತ ಕಾವೇರಿ ಸೋನ್ 1,860 ರೂಪಾಯಿ. ಭತ್ತ ಹಳೆಯದು RNR ಹಳೆಯದು 2,100 ರೂಪಾಯಿ. ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನ ಕೇ ಅರ್ಥ ವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಈಗ ಕೇಳಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ತಡಕಲ್ ಗ್ರಾಮದ ರಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಗುರುರ್ ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರುರ್ ಸಾಕ್ಷತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಆ ನಮಃ. ಆರು ಹಗೆಗಳ ಗೆಲುವ ಮಾರ್ಗವ ನಾರು ದರ್ಶನದರ್ಥ ಸಾರವ ಆರನಿಸು ಊರ್ಮಿಗಳ ಜಯಿಸುವ ಸಾಧನೋನತಿಯ ಆರು ಚಕ್ರಗಳನ್ನು ಮೀರಿದ ಭೂರಿ ಮೋಕ್ಷವ ಬಡವ ಜ್ಞಾನ ತೋರಿ ಕೊಡುವುದು ನಿಜ ಗುಣಿಯ ಕೈವಲ್ಯ ಮೀ ಜಗಕ್ಕೆ ಈ ಜಗಕ್ಕೆ ಬೋಧಿಸಿದ ನಿಜ ಬೋಧ ಬೋಧಿಸಿದ ನಿಜ ಅದೇ ಡಿರೆಕ್ಟ್ ಮಾಡ್ಕೊಡ್ತಾರೆ ಮಾಡ ಬೋಧಿಸಿದ ನಿಜ ಬೋಧ ಬೋಧ ಬೋಧಿಸಿದ ನಿಜ